ತುಂಬಾ ಜನರು ಈ ಸರ್ಜರಿಯನ್ನು ಮಾಡಿಸಿಕೊಂಡವರು ಕೂಡ ಇರಬಹುದು. ಇಂತಹ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದ್ರೆ ಏನು, ಬೇರೆ ಸರ್ಜರಿಗೂ ಇದಕ್ಕೂ ಏನು ವ್ಯತ್ಯಾಸಗಳಿದ್ದಾವೆ, ಇದರಲ್ಲಿ ಯಾವ ರೀತಿಯಲ್ಲೆಲ್ಲ ಅಡ್ವಾಂಟೇಜಸ್ಗಳು ಬಂದಿದ್ದಾವೆ ಅನ್ನೋದನ್ನ ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ಸಾಮಾನ್ಯ ಒಂದು 10-15 ವರ್ಷಗಳ ಹಿಂದೆ ಎಲ್ಲ ಹೇಳುದಿದ್ರೆ ನಮ್ಗೆ ಒಂದು ಆಪರೇಷನ್ ಅಂತ ನಾವು ಹೇಳ್ತೇವೆ. ಆಪರೇಷನ್ ಅಂತ ಹೇಳಿದ್ರೆ ಭಯಂಕರ ಒಂದು ದೊಡ್ಡ ವಿಷಯ ಆಗಿತ್ತು. ಈ ಆಪರೇಷನ್ ಆ ಕಾಲದಲ್ಲಿ ದೊಡ್ಡ ವಿಷಯ, ಅದು ಬೇಡವೇ ಬೇಡ ಅಂತ ಹೇಳಿ ಜನ ಹೇಳಲಿಕ್ಕೆ ಏನು ಕಾರಣಗಳಿದ್ವು? ಬೇಸಿಕಲಿ ಹೇಗೆ ಅಂದ್ರೆ, ಮುಂಚೆ ಹೆದರಿಕೆ ಏನು, ಯಾವುದು ಮನುಷ್ಯಗೆ ಹೆದರಿಕೆ ಅಂದ್ರೆ ನೋವಿದು. ಆಬ್ವಿಯಸ್ಲಿ ಆಗಿನ ಕಾಲದಲ್ಲಿ ಮೆಡಿಕಲ್ ಸೆಟಪ್, ದ ನಂಬರ್ ಆಫ್ ಕನ್ಸಲ್ಟೆಂಟ್ಸ್ ಇರೋದು, ಪೇನ್ ಕಿಲ್ಲರ್ಸ್, ಇದೆಲ್ಲ ಇಷ್ಟು ಅಡ್ವಾನ್ಸ್ಡ್ ಇರಲಿಲ್ಲ. ಈಗ ದ ಸರ್ಜಿಕಲ್ ಫೀಲ್ಡ್ ಇಸ್ ಅಡ್ವಾನ್ಸ್ ಇಸ್ ಫಿನಾಮಿನಲ್. ಸೊ ನಿಮ್ಗೆ ಇನ್ಫ್ಯಾಕ್ಟ್ ಐ ಕ್ಯಾನ್ ಸೇ ಮೋಸ್ಟ್ ಆಫ್ ದೀಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆದ್ಮೇಲೆ ಅಂತೂ ಪೇನ್ ಇಸ್ ಮಿನಿಮಲ್, ಎಕ್ಸ್ಟ್ರೀಮ್ಲಿ ಮಿನಿಮಲ್. ಇನ್ಫ್ಯಾಕ್ಟ್ ಎಷ್ಟೋ ಜನ ಪೇಷಂಟ್ ಫಸ್ಟ್ ಅವರ್ ಸೆಕೆಂಡ್ ಡೇಗೆ ಮನೆಗೆ ಹೋಗ್ತಾರೆ. ಮುಂಚೆ ಕಾಲದಲ್ಲಿ ನೀವು ಲ್ಯಾಪ್ರೋಸ್ಕೋಪಿ ಇಲ್ಲದೆ ಇರೋ ಟೈಮಲ್ಲಿ ಪೇಷಂಟ್ 15 ದಿನ ನೀವು ಕೇಳಿರ್ಬೋದು, 10 ದಿನ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಟುಡೇ ಸೆಕೆಂಡ್ ಡೇ ಪೇಷಂಟ್ ಇಸ್ ಹೋಮ್. ಸೊ ದಿಸ್ ಒಂದು ಫೈನಾನ್ಷಿಯಲ್, ಸೆಕೆಂಡ್ ಇಸ್ ದಿ ಪೇನ್ ಫ್ಯಾಕ್ಟರ್ ಅಂಡ್ ದ ಸ್ಟ್ರೆಸ್ ಅಲಾಂಗ್ ವಿತ್ ಇಟ್. ಇದೆಲ್ಲ ಹ್ಯಾಸ್ ಚೇಂಜ್ ಫಿನಾಮಿನಲಿ ಇನ್ ದ ಲಾಸ್ಟ್ 20 ಇಯರ್ಸ್. ಸರಿ, ಈಗ ಮೊದಲಿನ ಒಂದು ಸರ್ಜರಿಗೆ ಬರುವುದಿದ್ರೆ, ಹಿಂದೆ ಒಬ್ಬ ಸರ್ಜನ್ ಸರ್ಜರಿ ಮಾಡುವಾಗ ಸರ್ಜರಿ ಬೇಕೇ ಬೇಕು ಅಂತ ಹೇಳಿ ಯಾವಾಗ ಡಿಸೈಡ್ ಮಾಡ್ತಿದ್ದ? ಹೇಗೆ ಅಂದ್ರೆ, ಫಸ್ಟ್ ಅಂದ್ರೆ ಯಾವುದಕ್ಕೂ ಒಂದು ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್, ಅಂದ್ರೆ ಕನ್ಸರ್ವೇಟಿವ್ ಲೈನ್ ಅಂದ್ರೆ ವಿದೌಟ್ ಸರ್ಜರಿ ಕ್ಯಾನ್ ವಿ ಕ್ಯೂರ್ ದ ಪ್ರಾಬ್ಲಮ್. ನಮಗೆ ಬರುವ ಈಗ ಪೇಷಂಟ್ ಹೇಗೆ ಅಂದ್ರೆ, ಮೋಸ್ಟ್ ಆಫ್ ದೆಮ್ ಡೂ ಹ್ಯಾವ್ ಅ ಪ್ರಾಬ್ಲಮ್ ಫಾರ್ ಸಮಥಿಂಗ್ ಆಸ್ ಸಿಂಪಲ್ ಆಸ್ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಕಾಯಿಲೆಯಿಂದ ಇರ್ಬೋದು, ಇಟ್ ಕುಡ್ ಬಿ ಬೇಸಿಕ್ಲಿ ಲೈಕ್ ಅ ಹರ್ನಿಯಾ, ಸಿಂಪಲ್ ಅಪೆಂಡಿಕ್ಸ್ ಕೂಡ ಇರ್ಬೋದು. ಈ ಕಾಯಿಲೆ ಹೇಗೆ, ಆಲ್ರೆಡಿ ಅಪೆಂಡಿಸೈಟಿಸ್ ಇದ್ದ ಒಂದು ಪೇಷಂಟ್ಗೆ ಟ್ಯಾಬ್ಲೆಟ್ ಕೊಟ್ಟು ಸ್ವಲ್ಪ ದಿನ ಯು ಕ್ಯಾನ್ ಪೋಸ್ಟ್ ಪೋನ್, ಬಟ್ ಇವೆಂಚುಲಿ ಪೇಷಂಟ್ ವಿಲ್ ಕಮ್ ಬ್ಯಾಕ್ ವಿತ್ ದ ಸೇಮ್ ಪ್ರಾಬ್ಲಮ್. ಸೊ ಟ್ರೀಟ್ಮೆಂಟ್ ಆಗಲೇಬೇಕು. ನೌ ವೆನ್ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಫೇಲ್ಸ್, ಸರ್ಜಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ವಿಲ್ ಬಿ ದಿ ಚಾಯ್ಸ್. ಅಂತ ಹೇಳಿದ್ರೆ ಎಲ್ಲಿವರೆಗೆ ಔಷಧಗಳು ಅದನ್ನ ಗುಣ ಮಾಡ್ತವೋ ಅಲ್ಲಿವರೆಗೆ ನಾವು ತಡ್ಕೊಳ್ಬಹುದು ಅಂತ. ಈಗ ಔಷಧಗಳಿಂದಲೇ ಗುಣ ಮಾಡುವಂತಹ ಒಂದು ಕಾಯಿಲೆಗಳು ಇರ್ತವೆ, ಔಷಧ ಗುಣ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಇವತ್ತಿಗೆ ಓಕೆ ಅಂತ ಹೇಳುವ ಕಾಯಿಲೆ ಇರ್ತದೆ, ಅಂತ ಸಂದರ್ಭದಲ್ಲಿ ಸರ್ಜರಿಯನ್ನ ನೀವು ಕೂಡ್ಲೆ ಸಜೆಸ್ಟ್ ಮಾಡ್ತೀರಾ ಹೇಗೆ? ಈಗ ಹೇಗೆ ಅಂದ್ರೆ, ವಿ ಆರ್ ಫಾಲೋಯಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಯಾವುದಕ್ಕೂ ಎವಿಡೆನ್ಸ್ ಇಲ್ಲದೆ ನೀವು ಆಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ಕ್ಲೂಡಿಂಗ್ ಸಮಥಿಂಗ್ ಆಸ್ ಸಿಂಪಲ್ ಆಸ್ ಎನ್ ಅಪೆಂಡಿಸೈಟಿಸ್. ಅದೇ 25 ಇಯರ್ಸ್ ಬ್ಯಾಕ್ ಸಸ್ಪಿಷನ್ ಆಫ್ ಅಪೆಂಡಿಕ್ಸ್ ಅಂದು ಮಾಡ್ತಾ ಇದ್ರು, ಈಗ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಯು ನೀಡ್ ಟು ಹ್ಯಾವ್ ಅನ್ ಅಲ್ಟ್ರಾಸೌಂಡ್. ಅಲ್ಟ್ರಾಸೌಂಡ್ ಅಲ್ಲಿ ನಿಮ್ಗೆ ಅಪೆಂಡಿಸೈಟಿಸ್ ಕಾಣಿಸ್ಲಿಲ್ಲ ಆದ್ರೆ ಸಿಟಿ ಸ್ಕ್ಯಾನ್ ಕೂಡ ಮಾಡಬಹುದು. ಇದು ನೋಡಿ, ಇದು ನಿಮ್ಗೆ ಇನ್ನ ಯು ಸ್ಟಿಲ್ ಫೀಲ್ ಕ್ವೆಶ್ಚನೇಬಲ್. ನಾವು ಲ್ಯಾಪ್ರೋಸ್ಕೋಪಿ ಹಾಕಿ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತೀವಿ. ಸೊ ದ ವೇ ಫರ್ದರ್ ಇಸ್ ಟು ಹ್ಯಾವ್ ಪ್ರೂಫ್ ಟು ಡೂ ಎನಿಥಿಂಗ್. ಅದಕ್ಕೆ ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳೋದು. ಸೊ ವೆನ್ ಅ ಪೇಷಂಟ್ ಡಸ್ ನಾಟ್ ರಿಕವರ್ ಇನ್ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್, ದೇರ್ ಇಸ್ ನೋ ಅದರ್ ಚಾಯ್ಸ್ ಬಟ್ ಟು ಗೋ ಫಾರ್ ಅ ಸರ್ಜಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್. ಈಗ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳಿದ್ರಿ, ಈ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅನ್ನ ನೀವು ಹೇಗೆ ಡಿಸೈಡ್ ಮಾಡ್ತೀರಿ ಅಂತ ಹೇಳಿದ್ರೆ, ಮೆಡಿಸಿನ್ ನಿಂದ ಇವರಿಗೆ ಟ್ರೀಟ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ನೀವು ಟ್ರಯಲ್ ಅಂಡ್ ಎರರ್ ಇಂದ ಡಿಸೈಡ್ ಮಾಡೋದಾ ಹೇಗೆ? ಇಲ್ಲ, ಎಲ್ಲದಕ್ಕೂ ಇವತ್ತು ಪ್ರೋಟೋಕಾಲ್ಸ್ ಉಂಟು. ಯಾವುದೇ ಪೇಷಂಟ್ಗೆ ಫ್ರಮ್ ಎನಿಥಿಂಗ್ ಆಸ್ ಸಿಂಪಲ್ ಆಸ್ ಅ ಸ್ಮಾಲ್ ಸರ್ಜರಿ ಇಂದ ಹಿಡಿದು ಟು ದ ಲಾರ್ಜೆಸ್ಟ್ ಆಫ್ ಸರ್ಜರಿ, ಎಲ್ಲದಕ್ಕೂ ಇವತ್ತು ಪ್ರೋಟೋಕಾಲ್ಸ್ ಇದೆ. ಆ ಪ್ರೋಟೋಕಾಲ್ ಅನ್ನು ಯಾರು ಬ್ರೀಚ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನ್ ಸೀನಿಯರ್ ಜೂನಿಯರ್ ಅಂತ ಇಲ್ಲ, ಇಟ್ ಈಸ್ ಅ ಪ್ರೋಟೋಕಾಲ್, ಯು ಹ್ಯಾವ್ ಟು ಫಾಲೋ ದ ಪ್ರೋಟೋಕಾಲ್, ದೀಸ್ ಗೈಡ್ ಲೈನ್ಸ್ ಆರ್ ಆಲ್ರೆಡಿ ಲೇಡ್ ಡೌನ್. ಸೊ ಫೈನಲಿ ವಾಟ್ ಐ ಆಮ್ ಸೀಯಿಂಗ್ ಇನ್ 20 ವರ್ಷದಲ್ಲಿ, ಎವ್ರಿಬಡಿ ಇಸ್ ಇನ್ ಟು ಇಟ್ ನೌ. ಒನ್ಸ್ ಗೈಡ್ ಲೈನ್ಸ್ ಫಾರ್ಮ್ ಆದ ಮೇಲೆ ದೇರ್ ಇಸ್ ನೋ ಪಾಯಿಂಟ್ ಚೇಂಜಿಂಗ್ ದ ಗೈಡ್ ಲೈನ್ಸ್. ಇಟ್ ಕೆನ್ ನಾಟ್ ಬಿ ನನ್ನ ವಿಮ್ಸ್ ಅಂಡ್ ಫ್ಯಾನ್ಸೀಸ್. ಸೊ ಈಗ ಪೇಷಂಟ್ಸ್ ಆರ್ ಆಲ್ಸೋ ವೆಲ್ ಅವೇರ್. ಈಗ ನೀವು ಈಗ ಹೇಳಿದಾಗೆ ಗೂಗಲ್ ಅಲ್ಲಿ ಎಲ್ಲ ಉಂಟು, ಬಟ್ ಅವರಿಗೆ ಯಾವ್ದು ಬೇಕು ಅಂತ ಅವರಿಗೆ ಗೊತ್ತಿರೋದಿಲ್ಲ. ಬಟ್ ದೇರ್ ಇಸ್ ಎವಿಡೆನ್ಸ್ ಫಾರ್ ಅ ಪರ್ಟಿಕ್ಯುಲರ್ ಡಿಸೀಸ್, ಓನ್ಲಿ ದೆನ್ ಯು ಕ್ಯಾನ್ ಆಪರೇಟ್. ಇದಕ್ಕೆ ವಾಟ್ ಇಸ್ ಇಂಪಾರ್ಟೆಂಟ್, ನಮ್ಮ ಇನ್ವೆಸ್ಟಿಗೇಷನ್ಸ್. ಇನ್ವೆಸ್ಟಿಗೇಷನ್ಸ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಫ್ರಮ್ ಬ್ಲಡ್ ಇನ್ವೆಸ್ಟಿಗೇಷನ್ ಇಂದ ಹಿಡಿದು ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್ ಇದೆಲ್ಲ ನೋಡಿ ಮತ್ತೆ ನಾವು ಡಿಸೈಡ್ ಮಾಡಬಹುದು ಪೇಷಂಟ್ ರಿಕ್ವೈರ್ಸ್ ಆರ್ ಡಸ್ ನಾಟ್ ರಿಕ್ವೈರ್, ಅಂಡ್ ದ ಎವಿಡೆನ್ಸ್ ಇಸ್ ಇನ್ ಫ್ರಂಟ್ ಆಫ್ ಯು. ಸರಿ, ಅಂತ ಹೇಳಿದ್ರೆ ಈ ರೀತಿಯ ಬೇರೆ ಬೇರೆ ರೀತಿಯ ಎಕ್ವಿಪ್ಮೆಂಟ್ ಗಳಿಂದ ಮೊದಲು ಟೆಸ್ಟ್ ಮಾಡ್ತೀರಿ. ಸಾಮಾನ್ಯವಾಗಿ ಒಬ್ಬ ಪೇಷಂಟ್ ಸರ್ಜರಿಗೆ ಅಂತ ಹೇಳಿ ರೆಕಮೆಂಡ್ ಆದ ಮೇಲೆ, ನಿಮ್ಮಲ್ಲಿಗೆ ಬಂದ ಮೇಲೆ, ಸಾಮಾನ್ಯವಾಗಿ ಸರ್ಜರಿ ಮಾಡುವ ಪ್ರೊಸೀಜರ್ ಏನು, ಹೇಗೆ? ಮುಂಚೆ ಹೇಗಾಗ್ತಾ ಇತ್ತು, ಇಟ್ ವಾಸ್ ಬೇಸಿಕ್ಲಿ ಪ್ಯೂರ್ಲಿ ಅ ಕ್ಲಿನಿಕಲ್ ಫೈಂಡಿಂಗ್ಸ್ ಅಂತ ಇತ್ತು. ಕ್ಲಿನಿಕಲ್ ಅಂದ್ರೆ ಸರ್ಜನ್ ಅವನ ಎಕ್ಸ್ಪೀರಿಯನ್ಸ್ ಇಂದ, ಅದಕ್ಕೆ ಆಗ ಸೀನಿಯರ್ ಸರ್ಜನ್ ಅಂತಿತ್ತು. ಅಂದ್ರೆ ಅವರೊಂದು 20 ಇಯರ್ಸ್ ಅವ್ರ ಎಲ್ಲ ನೋಡಿದ್ದಾರೆ, ಅದಾದ್ಮೇಲೆ ಅವರ ಒಪಿನಿಯನ್ ಪ್ರಕಾರ ದಿಸ್ ಲುಕ್ಸ್ ಲೈಕ್ ದಿಸ್ ಅಂತ. ಸೊ ಆ ಒಂದು ಬಿಕಾಸ್ ಆಫ್ ಹಿಸ್ ವಾಸ್ಟ್ ನಾಲೆಜ್ ಬಟ್ ಇನ್ವೆಸ್ಟಿಗೇಷನ್ಸ್ ಕಮ್ಮಿ ಇತ್ತು ಅವ್ರ ಹತ್ರ ಬರೀ ಪ್ರಾಬಬ್ಲಿ ಆ ಟೈಮಲ್ಲಿ ಒಂದು ಅಲ್ಟ್ರಾಸೌಂಡ್ ಮಾಡೋದು ಕೂಡ ಇಸ್ ಲೈಕ್ ಎ ಲಕ್ಸುರಿ. ನಮ್ಮ ಮ್ಯಾಂಗ್ಳೂರಲ್ಲಿ ಸಮ್ ಸೀನಿಯರ್ ಸರ್ಜನ್ಸ್ ಫ್ಯಾಂಟಾಸ್ಟಿಕ್ ನೋನ್ ಅರೌಂಡ್ ದ ವರ್ಲ್ಡ್, ಅವರು ಜಸ್ಟ್ ಬೈ ದೇರ್ ಫಿಂಗರ್ ಅಂಡ್ ಪ್ಯಾಲ್ಪೇಷನ್ ಕುಡ್ ಡಯಾಗ್ನೋಸ್ ಅ ಡಿಸೀಸ್. ಆಗಿನ ಕಾಲದಲ್ಲಿ ಪೇಷಂಟ್ ಕೂಡ ಬೇರೆ ಟೈಪ್ ಇದ್ರು, ದೇ ವುಡ್ ಲಿಸನ್ ಟು ವಾಟ್ ವಾಸ್ ಟೋಲ್ಡ್. ಈಗ ನಾನು ಹೇಳಿದಾಗೆ ಯು ಶುಡ್ ಹ್ಯಾವ್ ಎವಿಡೆನ್ಸ್ ಟು ಡೂ ಎನಿಥಿಂಗ್. ಸರಿ, ಈಗ ಟೆಸ್ಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀವು ಏನು ಟೆಸ್ಟ್ಗಳನ್ನೆಲ್ಲ ಈ ಸರ್ಜರಿಗಾಗಿ ಮಾಡುವಂತದ್ದು? ಸರ್ಜಿಕಲ್ ಫೀಲ್ಡ್ ಅಲ್ಲಿ ನಾವು ಬೇಸಿಕ್ಲಿ ಹೇಳ್ತೀವಿ, ಒನ್ ಇಸ್ ಬೇಸಿಕ್ ಟೆಸ್ಟ್. ಬೇಸಿಕ್ ಟೆಸ್ಟ್ ಅಂದ್ರೆ ಇವ್ರು ರೆಗ್ಯುಲರ್ ನಿಮ್ಮ ಹಿಮೋಗ್ಲೋಬಿನ್ ಅದೆಲ್ಲ ಚೆಕ್ ಮಾಡ್ಬೇಕು. ಸ್ಪೆಸಿಫಿಕ್ ಟೆಸ್ಟ್ ಉಂಟು, ಒಂದೊಂದು ಕಾಯಿಲೆಗೆ ಸ್ಪೆಸಿಫಿಕ್ ಅಂತ ಟೆಸ್ಟ್ ಉಂಟು. ಈಗ ಸಪೋಸ್ ನೀವು ಲ್ಯಾಪ್ರೋಸ್ಕೋಪಿ ಅಬ್ಡಾಮಿನಲ್ ಅಂತ ಹೇಳಿದ್ರೆ ಅದೇ ಹೊಟ್ಟೆ ಒಳಗೆ ಇಂಟೆಸ್ಟೈನ್ ಕರಲು ನೋಡಬೇಕಾದ್ರೆ, ಬರೀ ಹೊಟ್ಟೆ ನೋಡಬೇಕಾದ್ರೆ ನಾವು ಒಳಗಿಂದ ನೋಡಬಹುದು ಹೊರಗಿಂದ ನೋಡಬಹುದು. ಸಿ ಟಿ ಸ್ಕ್ಯಾನ್ ಸ್ಟಾರ್ಟಿಂಗ್ ಆಫ್ ವಿತ್ ಅನ್ ಅಲ್ಟ್ರಾಸೌಂಡ್, ಮೋರ್ ಅಕ್ಯುರೇಟ್ ವಿಲ್ ಬಿ ಸಿ ಟಿ. ಇನ್ನ ಅಕ್ಯುರೇಟ್ ಇನ್ನ ನಮಗೆ ನೋಡ್ಲಿಕ್ಕೆ ಉಂಟು ಅಂದ್ರೆ ನಾವು ಎಂಡೋಸ್ಕೋಪಿ ಮಾಡಿ ನೋಡಬಹುದು, ದಟ್ ಇಸ್ ಸೀಯಿಂಗ್ ದ ಸ್ಟಮಕ್ ಫ್ರಮ್ ಇನ್ಸೈಡ್. ಸೊ ತುಂಬಾ ಈಗ ದಿ ಅಮೌಂಟ್ ಆಫ್ ಚೇಂಜಸ್ ಇಸ್ ಫಿನಾಮಿನಲ್ ಅಂಡ್ ಇದೆಲ್ಲ ಇಸ್ ಅವೈಲೇಬಲ್. ಸೊ ವೆನ್ ಟೆಕ್ನಾಲಜಿ ಇಸ್ ಅವೈಲೇಬಲ್ ನಾವು ಅದನ್ನು ಯೂಸ್ ಮಾಡಬೇಕು. ಒಂದು ಸೆಕೆಂಡ್ ಥಿಂಗ್ ಇಸ್ ದಿ ಪ್ರಿಸಿಷನ್ ಟು ಕಮ್ ಟು ಅ ಡಯಾಗ್ನೋಸಿಸ್ ಇಸ್ ಆಲ್ಮೋಸ್ಟ್ ಕ್ವೈಟ್ ಹೈ. ನಾವು ವಿ ಕ್ಯಾನ್ ಸೇ ದಟ್ 90% ದಿಸ್ ಈಸ್ ದಿಸ್ ಡಿಸೀಸ್. ಪ್ಲಸ್ ಈಗಿನ ಕಾಲದಲ್ಲಿ ಮಾಡುವ ಈ ಹಿಸ್ಟೋಪೆಥಾಲಜಿ ಎಕ್ಸಾಮಿನೇಷನ್ ಅಂತೀವಿ, ಬಯೋಪ್ಸಿ ಮಾಡಿದ್ದು, ಅದರ ರಿಪೋರ್ಟಿಂಗ್, ಎವ್ರಿಥಿಂಗ್ ಇಸ್ ಗಾನ್ ವೇ ವೇಸ್ ಟು ಸುಪೀರಿಯರ್. ಸೊ ಮುಂಚಿನ ಕಾಲದಲ್ಲಿ ಮಾಡೋ ಸರ್ಜರಿ ಕಮ್ಮಿ ಅಂತಲ್ಲ, ವಿತ್ ವಾಟ್ ವಾಸ್ ಎಕ್ಸಿಸ್ಟಿಂಗ್ ದೇ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಟುಡೇ ವಿ ಹ್ಯಾವ್ ಕಮ್ ಟು ಆಲ್ಮೋಸ್ಟ್ ಟು ಅ ಲೆವೆಲ್ ವೇರ್ ವಿ ನೀಡ್ 100% ಡಯಾಗ್ನೋಸಿಸ್ ಬಿಫೋರ್ ವಿ ಗೋ ಅಹೆಡ್ ಅಂಡ್ ಆಪರೇಟ್. ಒಂದ್ಸಲ ಒಂದು ಡಯಾಗ್ನೋಸಿಸ್ ಮಾಡಿದ ಮೇಲೆ ಆ ಪೇಷಂಟ್ ಆಪರೇಟ್ ಮಾಡುವ ಮೊದಲು ನೀವು ಸಾಮಾನ್ಯವಾಗಿ ಏನಾದರೂ ಕೂಡ ನೀವು ಅವರಿಗೊಂದು ರೆಸ್ಟಿಂಗ್ ಪೀರಿಯಡ್ ಅಥವಾ ಬೇರೆ ಏನಾದರೂ ಕೂಡ ಟೈಮ್ ಬೇಕಾಗ್ತದ ಸರ್ಜನ್ಗೆ? ಇಲ್ಲ, ಸರ್ಜನ್ಗೆ ಹೇಳುದನ್ನ ಸರ್ಜನ್ಗೆ ಸರ್ಜನ್ಗೆ ಏನು ಟೈಮ್ ಇಲ್ಲ. ದಿ ಆಪ್ಷನ್ ಇಸ್ ಇಟ್ ಎಮರ್ಜೆನ್ಸಿ ಆರ್ ಎಲೆಕ್ಟಿವ್ ಅಂತ. ಎಮರ್ಜೆನ್ಸಿ ಅಂದ್ರೆ ದೇರ್ ಇಸ್ ನೋ ಆಪ್ಷನ್, ಯು ಹ್ಯಾವ್ ಟು ಡೂ, ಆಗ್ಲೇ ಮಾಡಬೇಕು ದೆನ್ ಅಂಡ್ ದೇರ್. ಎಲೆಕ್ಟಿವ್ ಅಂದ್ರೆ ಯು ಕ್ಯಾನ್ ವೇಟ್, ಪೇಷಂಟ್ಗೆ ಯು ಕ್ಯಾನ್ ಟೆಲ್ ಸಮ್ ಟೈಮ್. ನೀವು ಅದು ಡಿಪೆಂಡಿಂಗ್ ಆನ್ ದ ಡಿಸೀಸ್, ನೀವು 1 week ತಗೊಳ್ಬಹುದು, ಒಂದು 5 ದಿನ ಬಿಟ್ಟು ಬನ್ನಿ. ಎಮರ್ಜೆನ್ಸಿ ಅಂದ್ರೆ ಇಟ್ಸ್ ಎ ಡೂ ಆರ್ ಡೈ ಸಿಚುಯೇಷನ್. ಅದು ಡಿಸೀಸ್ ನ ಮೇಲೆ ಡಿಪೆಂಡ್ ಆಗಿ ಉಂಟಾ ಅಥವಾ ಅವರ ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗಿದೆ? ಡಿಸೀಸ್ ಅಂಡ್ ಸಿವಿಯರಿಟಿ ಎರಡು. ವಾಟ್ ಕೈಂಡ್ ಆಫ್ ಡಿಸೀಸ್ ಅಂಡ್ ವೇರ್ ದ ಪೇಷಂಟ್ ಇಸ್ ಪ್ರೆಸೆಂಟ್ಲಿ, ಈಗ ಹೇಗೆ ಉಂಟು ಅವರ ಕಂಡೀಷನ್. ಈಗ ಸಪೋಸ್ ಪೇಷಂಟ್ ಸೆಪ್ಸಿಸ್ ಅಲ್ಲಿದ್ದಾರೆ, ನಿಮ್ಗೆ ಜಾಸ್ತಿ ಆಪ್ಷನ್ ಇಲ್ಲ, ಈಸ್ ಆಲ್ರೆಡಿ ಹ್ಯಾವಿಂಗ್ ಅ ಪ್ರಾಬ್ಲಮ್, ಕಾಂಪ್ಲಿಕೇಶನ್ಸ್ ಆಗಿದೆ, ದೆನ್ ದೇರ್ ಇಸ್ ನೋ ಪಾಯಿಂಟ್ ಸಿಟ್ಟಿಂಗ್ ಅಂಡ್ ವೇಟಿಂಗ್. ಸೊ ದ ಬೆಸ್ಟ್ ಟೈಮ್ ಟು ಡೀಲ್ ಇಸ್ ರೈಟ್ ದೆನ್ ಅಂಡ್ ದೇರ್. ಸರಿ, ಈಗ ಟೆಸ್ಟ್ಗಳೆಲ್ಲ ಮಾಡಿದ ಮೇಲೆ ಇವರನ್ನ ಆಪರೇಷನ್ ಮಾಡಬೇಕಾದ್ರೆ ನೀವು ಸಾಮಾನ್ಯ ಪೇಷಂಟ್ಗಳಲ್ಲಿ ಏನನ್ನ ನೋಡ್ತೀರಿ? ಅಂದ್ರೆ ಏಜ್ ಅನ್ನ ಅಥವಾ ಅವರ ಬೇರೆ ಡಿಸೀಸ್ಗಳನ್ನ ಅಥವಾ ಏನನ್ನು ನೀವು ಆಪರೇಷನ್ ಮಾಡಬಹುದು ಮಾಡಬಾರದು ಅಂತ ಡಿಸೈಡ್ ಮಾಡುವಂತ ಫ್ಯಾಕ್ಟರ್ಗಳು? ಇವತ್ತಿನ ಕಾಲದಲ್ಲಿ ಮೆಡಿಸಿನ್ ಹ್ಯಾಸ್ ಬಿಕಮ್ ಸೋ ಸೇಫ್, ಮೆಡಿಸಿನ್ ಅಂಡ್ ಸರ್ಜರಿ ಆರ್ ಫೀಲ್ಡ್, ಏಜ್ ಇಸ್ ನೆವರ್ ಅ ಕ್ರೈಟೀರಿಯಾ ಈಗ. ಬಿಕಾಸ್ ನೀವು ನೋಡಿದಾಗೆ ಪೀಪಲ್ ಲಿವಿಂಗ್ ಅಪ್ ಟು 85 ಇಸ್ ನಾರ್ಮಲ್ ಟುಡೇ. ಹೌದು, ಮುಂಚಿನ ಕಾಲದಲ್ಲಿ 60-65. ಇದು ಯಾಕೆ ಅಂದ್ರೆ ದಿ ಅಡ್ವಾನ್ಸ್ಮೆಂಟ್ ಇನ್ ದ ಎಂಟೈರ್ ಮೆಡಿಕಲ್ ಫೀಲ್ಡ್. ಕೋ ಎಕ್ಸಿಸ್ಟಿಂಗ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಅನ್ಕಂಟ್ರೋಲ್ಡ್ ಎಕ್ಸೆಸಿವ್ ವೆಯ್ಟ್, ದೇ ಆಲ್ ಆಕ್ಟ್ ನೆಗೆಟಿವ್ಲಿ ಫಾರ್ ದ ಪೇಷಂಟ್ ವೆನ್ ಇಟ್ ಕಮ್ಸ್ ಟು ಸರ್ಜಿಕಲ್ ರಿಕವರಿ ಅಂತ ಹೇಳ್ತೀವಿ. ಬಟ್ ಪರ್ ಸೆ ಏಜ್ ಇಸ್ ನಾಟ್ ಅ ಕ್ರೈಟೀರಿಯಾ ಎನಿಮೋರ್. ಇನ್ಫ್ಯಾಕ್ಟ್ ನಾವು 92-year-old ಪರ್ಸನ್ ಗೂ ಕೂಡ ಈಗ ಆಪರೇಟ್ ಮಾಡ್ತೀವಿ, ಅದು ಲ್ಯಾಪ್ರೋಸ್ಕೋಪಿಯಲ್ಲೇ. ಮುಂಚೆ ಹೇಳ್ತಾ ಇದ್ರು ಜನರಲ್ ಅನಸ್ತೀಶಿಯಾ ಕೊಡ್ಲಿಕ್ಕೆ ಆಗೋದಿಲ್ಲ, ಫಿಟ್ ಇಲ್ಲ. ಟುಡೇ ಇವನ್ ದ ಅನಸ್ತೀಶಿಯಾ ಸೋ ಸೇಫ್, ದಿ ಅನಸ್ಥೆಟಿಸ್ಟ್ ಹ್ಯಾವ್ ಬಿಕಮ್ ಸೋ ಗುಡ್. ಸೊ ದ ಏಜ್ ಇಸ್ ನೆವರ್ ದ ಕ್ರೈಟೀರಿಯಾ, ದ ಕ್ವೆಶ್ಚನ್ ಇಸ್ ಹೌ ಗುಡ್ ಅ ಕ್ವಾಲಿಟಿ ಆಫ್ ಲೈಫ್ ಹಿ ವಿಲ್ ಹ್ಯಾವ್ ಪೋಸ್ಟ್ ಸರ್ಜರಿ. ದಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಮೊದಲೇ ನಿಮಗೆ ನೋಡ್ಲಿಕ್ಕೆ ಆಗ್ತದ? ಎಸ್, ನೀವು ಬೇಸಿಕಲಿ ನಿಮ್ಮ ಪೇಷಂಟ್ ನ್ಯೂಟ್ರಿಷನಲ್ ಸ್ಟೇಟಸ್ ಹೇಗೆ, ಇದು ಮಾಡೋ ಮುಂಚೆ ಹೇಗೆ ಓಡಾಡ್ತಾ ಇದ್ರ, ಅವರ ಕೆಲಸ ಅವ್ರು ಮಾಡ್ಕೊಳ್ತಾರ. ಸೊ ಯುವರ್ ಐಡಿಯಾಸ್ ಟು ಬ್ರಿಂಗ್ ಹಿಮ್ ಬ್ಯಾಕ್ ಟು ಆ ಕಂಡೀಷನ್. ವಿ ಕೆನಾಟ್ ಟೇಕ್ ಹಿಮ್ ಬ್ಯಾಕ್ 15 years, ಬಟ್ ಡೇ ಟು ಡೇ ವಾಟ್ ಲೈಫ್ ಹಿ ವಾಸ್ ಹ್ಯಾವಿಂಗ್ ಅದನ್ನು ವಿ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಶೋರ್ ಹಿ ಗೆಟ್ಸ್ ಬ್ಯಾಕ್. ಸರಿ, ಈಗ ಒಬ್ಬ ಪೇಷಂಟ್ಗೆ ಆಪರೇಷನ್ ಮಾಡಬೇಕಾದ್ರೆ ಒಬ್ಬ ಸರ್ಜನ್ಗೆ ಯಾರೆಲ್ಲ ಜೊತೆಗೆ ಅಸಿಸ್ಟ್ ಮಾಡುವವರು? ನಾವು ಮುಂಚೆ ಹೇಗಾಗ್ತಾ ಇತ್ತು, ಒನ್ ಮ್ಯಾನ್ ಆರ್ಮಿ ಅಂತ ಇತ್ತು, ಇವಾಗ ಇಟ್ಸ್ ಅ ಟೀಮ್ ಎಫರ್ಟ್. ನೋ ಬಡಿ ವಿಲ್ ಡೂ ಗುಡ್ ವರ್ಕ್ ಆರ್ ಕ್ಯಾನ್ ಡೂ ಗ್ರೇಟ್ ವರ್ಕ್ ವಿದೌಟ್ ಅ ಗ್ರೇಟ್ ಟೀಮ್. ಸೊ ಟೀಮ್ ಅಂದ್ರೆ ಟೀಮ್ ಅಲ್ಲಿ ಅಸಿಸ್ಟೆಂಟ್ಸ್ ಇದ್ದಾರೆ, ನರ್ಸಿಂಗ್ ಸ್ಟಾಫ್ ಇದ್ದಾರೆ, ಎವ್ರಿಬಡಿ ಫ್ರಮ್ ಇನ್ ದ ಹಾಸ್ಪಿಟಲ್ ಈಸ್ ಅ ಪಾರ್ಟ್ ಆಫ್ ದ ಮೆಡಿಕಲ್ ಹೆಲ್ತ್ ಸಿಸ್ಟಮ್. ಸೊ ಎಲ್ಲರ ಸಪೋರ್ಟ್ ಬೇಕು, ರೇಡಿಯಾಲಜಿಸ್ಟ್ ಬೇಕು, ನಿಮ್ಮ ಪೆಥಾಲಜಿಸ್ಟ್ ಬೇಕು, ಮೈಕ್ರೋಬಯಾಲಜಿಸ್ಟ್ ಬೇಕು. ಬಟ್ ಇನ್ ಅನ್ ಓಟಿ ಡೆಫಿನೆಟ್ಲಿ ಸರ್ಜಿಕಲ್ ಅಸಿಸ್ಟೆಂಟ್, ಅನೆಸ್ಥೀಶಿಯಾ, ಅನೆಸ್ಥೀಶಿಯಾ ಅಸಿಸ್ಟೆಂಟ್, ನರ್ಸಿಂಗ್ ಅಂಡ್ ನರ್ಸಿಂಗ್ ಸ್ಟಾಫ್, ಇಷ್ಟು ಜನ ಬೇಕೇ ಬೇಕು. ಈಗ ಇದರಲ್ಲಿ ಅನೆಸ್ಥೀಶಿಯಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸರ್ಜರಿಯಲ್ಲಿ ಅಂತ ಎಲ್ಲರೂ ಕೂಡ ಹೇಳುವಂಥದ್ದು. ಈ ಅನೆಸ್ಥೀಶಿಯಾ ಅನ್ನುವಂಥದ್ದು ಸರ್ಜನ್ ನ ಒಂದು ವ್ಯೂನಿಂದ ಎಷ್ಟು ಇಂಪಾರ್ಟೆಂಟ್? ಅನೆಸ್ಥೀಶಿಯಾಲಜಿಸ್ಟ್ ಎಂಟೈರ್ಲಿ ಅವರು ಕೊಟ್ಟ ಕಂಫರ್ಟ್ ಇಂದ ನಮಗೆ ಸರ್ಜರಿ ಮಾಡ್ಲಿಕ್ಕೆ ಆಗ್ತದೆ. ಇಫ್ ದ ಪೇಷಂಟ್ ಇಸ್ ಅಬ್ಸೊಲ್ಯೂಟ್ಲಿ ಅನೆಸ್ಥೆಟೈಸ್ಡ್ ವೆರಿ ವೆಲ್, ಆರ್ ವರ್ಕ್ ಬಿಕಮ್ಸ್ 50% ಈಸಿಯರ್. ಸೊ ದ ಸರ್ಜನ್ ಈಸ್ ಆಲ್ಮೋಸ್ಟ್ ಲೈಕ್ ಅ ಹಸ್ಬೆಂಡ್ ಅಂಡ್ ವೈಫ್, ಯು ನೀಡ್ ದಟ್ ಆಸ್ ಅ ಟೀಮ್. ಸೊ ಅ ವೆರಿ ಗುಡ್ ಅನೆಸ್ಥೆಟಿಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಬರೀ ಸರ್ಜರಿ ಮಾತ್ರ ಅಲ್ಲ, ಪೇಷಂಟ್ ಅನ್ನು ಮಲಗಿಸೋದು ಮಾತ್ರ ಅಲ್ಲ, ಅವ್ರು ಎಬ್ಬಿಸ್ತಾರೆ, ಪ್ಲಸ್ ಪೋಸ್ಟ್ ಆಪರೇಟಿವ್ ಪೇನ್ ಮ್ಯಾನೇಜ್ಮೆಂಟ್ ಕೂಡ ಅವರೇ ಮಾಡೋದು. ಸೊ ದೇ ವಿಲ್ ನೋ ಎಕ್ಸಾಕ್ಟ್ಲಿ ಹೌ ಟು ರೆಡ್ಯೂಸ್ ದ ಪೇನ್ ಆಸ್ ಲೆಸ್ ಆಸ್ ಪಾಸಿಬಲ್. ಅದೇ ಇವತ್ತು ಅನೆಸ್ಥೀಶಿಯಾ ಟೆಕ್ನಿಕ್ಸ್ ಆರ್ ಟೋಟ್ಲಿ ಡಿಫರೆಂಟ್. ಮುಂಚೆ ಇಟ್ ಯೂಸ್ ಟು ಬಿ ಜಸ್ಟ್ ಒನ್ ಸಿಂಪಲ್ ಮೆಷಿನ್ ಅಲ್ಲಿ, ಟುಡೇ ಇವನ್ ದಾಟ್ ಅವರ ಡ್ರಗ್ಸ್ ದೇ ಆರ್ ಪೇನ್ ಮ್ಯಾನೇಜ್ಮೆಂಟ್ ಈಸ್ ಅನ್ ಅದರ್ ಲೆವೆಲ್. ದಟ್ ಈಸ್ ಒನ್ ರೀಸನ್ ವೈ ಪೇನ್ ಫ್ಯಾಕ್ಟರ್ ಇಸ್ ಸೋ ಲೆಸ್ ಟುಡೇ. ಈಗ ಇದು ಒಂದು ಆಪರೇಷನ್ ಮಾಡಲಿಕ್ಕೆ ಹಿಂದೆ ತುಂಬಾ ಸಮಯ ಬೇಕಾಗ್ತಿತ್ತು ಹೇಳ್ತಾರೆ, ಈಗ ನಿಮಗೆ ಆ ತರದ ಸಮಯ ತುಂಬಾ ಟೈಮ್ ತಗೊಳ್ತದ ಸರ್ಜರಿ? ಅದು ಅಗೇನ್ ಆಸ್ ಐ ಸೆಡ್, ಇಟ್ ಕ್ಯಾನ್ ಬಿ ಸಮಥಿಂಗ್ ಆಸ್ ಸಿಂಪಲ್ ಆಸ್ ಅನ್ ಅಪೆಂಡಿಕ್ಸ್ ಆದ್ರೆ ಯು ಟೇಕ್ 5 minutes, ಬಟ್ ಯು ಹ್ಯಾವ್ ಅ ಪ್ಯಾಂಕ್ರಿಯಾಟಿಕ್ ಟ್ಯೂಮರ್ ರೇರ್ ಕ್ಯಾನ್ ಟೇಕ್ 14 hours. ಪ್ಲಸ್ ಟೈಮ್ ಇಸ್ ನಾಟ್ ದ ಕ್ರೈಟೀರಿಯಾ ಎನಿಮೋರ್, ಅದೊಂದು ಫಾಲ್ಸ್ ಕಾನ್ಸೆಪ್ಟ್ ಪೇಷಂಟ್ ಗೆ ಇರೋದು. ತುಂಬಾ ಟೈಮ್ ಆಯಿತು ಅಂದ್ರೆ ಭಾರಿ ದೊಡ್ಡ ಸರ್ಜರಿ. ನೋ, ಸಮಟೈಮ್ಸ್ ಸಿಂಪಲ್ ಸರ್ಜರಿ ಕ್ಯಾನ್ ಗೆಟ್ ಪ್ರೊಲಾಂಗ್ಡ್ ಫಾರ್ ಸ್ಮಾಲರ್ ರೀಸನ್ಸ್. ಸೊ ಟೈಮ್ ಇಸ್ ನೆವರ್ ದ ಕ್ರೈಟೀರಿಯಾ. ಕೆಲವರು ಸ್ಲೋ ಇರ್ತಾರೆ, ಸಮ್ ಸರ್ಜನ್ಸ್ ಸ್ಲೋ ಅಂಡ್ ಸಮ್ ಪೀಪಲ್ ಆರ್ ಫಾಸ್ಟ್. ಸೊ ಐ ಪರ್ಸನಲಿ ಬಿಲೀವ್ ಟೈಮ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಸರ್ಜರಿ. ಟೈಮ್, ಯೆಸ್, ವೆರಿ ಲಾಂಗ್ ಟೈಮ್ ಈಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಫಾರ್ ಲಾಂಗರ್ ಸರ್ಜರೀಸ್, ವೇರ್ ದೇರ್ ಇಸ್ ಟೂ ಮೆನಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಎಲ್ಲ ಇದ್ದಾಗ ಯು ಹ್ಯಾವ್ ಟು ಬಿ ಇವನ್ ಮೋರ್ ಕೇರ್ಫುಲ್ ಅಬೌಟ್ ಇಟ್. ಬಟ್ ಇವೆಂಚುಲಿ ನೀವು ನೋಡಿದ್ರೆ ದ ಅಮೌಂಟ್ ಆಫ್ ಸರ್ಜಿಕಲ್ ವರ್ಕ್ ವಿ ಡೂ ಇನ್ ಇಂಡಿಯಾ, ಮೋಸ್ಟ್ ಆಫ್ ಅಸ್ ಡೂ ಫಿನಾಮಿನಲ್ ಅಮೌಂಟ್ ಆಫ್ ಸರ್ಜರಿ ಕೇಸ್. ಇಟ್ ಈಸ್ ಅನ್ ಎಕ್ಸ್ಪರ್ಟೀಸ್ ವಿಚ್ ಯು ಡೆವಲಪ್ ವೆರಿ ಫಾಸ್ಟ್ ವೆರಿ ಸೂನ್. ಸರಿ, ಸೊ ವಿ ಕ್ಯಾನ್ ಡೂ ಅ ಲಾಟ್ ನಂಬರ್ ಆಫ್ ಮೋರ್ ಕೇಸಸ್ ಇನ್ ಅ ಗುಡ್ ಅಮೌಂಟ್ ಆಫ್ ಟೈಮ್, ಬಟ್ ಟೈಮ್ ಇಸ್ ನೆವರ್ ದ ಕ್ರೈಟೀರಿಯಾ. ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅನ್ನೋದಕ್ಕೆ ಬರುವುದಿದ್ರೆ, ಈಗ ಈ ಸರ್ಜರಿ ಈ ಕಳೆದ 20 ವರ್ಷಗಳಲ್ಲಿ ಎಷ್ಟು ವ್ಯತ್ಯಾಸ ಕಂಡಿದೆ? ಹೇಗೆ ಅಂದ್ರೆ, ಫ್ರಮ್ ಪೇನ್ ಟು ರಿಕವರಿ ಟು ದಿ ಎಬಿಲಿಟಿ ಟು ರಿಮೂವ್ ದಿ ಆರ್ಗನ್ ಇನ್ ಪ್ರಿಸಿಷನ್. ನೀವು ಕಣ್ಣಲ್ಲೂ ನೋಡೋದಕ್ಕೂ ಅಂಡ್ ವೆನ್ ಯು ಸಿ ಅ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ದ ಸೇಮ್ ಆರ್ಗನ್, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಓಪನ್ ಸರ್ಜರಿ ಇದೆ, ನೀವು ಬರೀ ಕಣ್ಣಲ್ಲಿ ನೋಡೋದು, ಅಂಡ್ ನೀವು ಲ್ಯಾಪ್ರೋಸ್ಕೋಪಿ ಹಾಕಿದ್ರೆ ಸೇಮ್ ಥಿಂಗ್ ಇಸ್ ದೊಡ್ಡ ಆನ್ ಅ ಮಾನಿಟರ್, ಆನ್ ಯು ಆರ್ ಸೀಯಿಂಗ್ ಆನ್ ಅ 50-inch ಮಾನಿಟರ್. ಸೊ ಯು ಆರ್ ಸೀಯಿಂಗ್ ಅಂಡ್ ಅ ಮ್ಯಾಕ್ರೋಸ್ಕೋಪಿಕ್ ಇಮೇಜ್ ಆಫ್ ದ ಸೇಮ್ ಥಿಂಗ್. ಸೊ ನಿಮ್ಮ ಮಾಡೋ ಕೆಲಸ ವಿಲ್ ಬಿಕಮ್ ಸೋ ಮಚ್ ಬೆಟರ್. ಅದಲ್ಲದೆ ದಿ ಇಫ್ ಯು ಸಿ ರೆಗ್ಯುಲರ್ ಟಿವಿಯಿಂದ ಮುಂಚಿದ ಟಿವಿಗೂ ಈಗಿಂದು ಟಿವಿ ಇಟ್ಸ್ ಪೋಲ್ಸ್ ಅಪಾರ್ಟ್, ವಿ ಹ್ಯಾವ್ 4K. ಸೊ ಇವನ್ ಇನ್ ಸರ್ಜರಿ ದಿ ಇನ್ಸ್ಟ್ರೂಮೆಂಟ್ಸ್ ವಿಚ್ ವಿ ಯೂಸ್ ಹ್ಯಾಸ್ ಕಮ್ ಅ ಲಾಂಗ್ ಲಾಂಗ್ ವೇ, ಅಂಡ್ ವಾಟ್ ದಿಸ್ ಇನ್ಸ್ಟ್ರೂಮೆಂಟ್ ಇಸ್ ಡನ್ ಇಸ್ ಮೇಡ್ ಸರ್ಜರಿ ಸೇಫ್. ಸೊ ನೀವು ಯು ಡೋಂಟ್ ಸಿ ಕಾಂಪ್ಲಿಕೇಶನ್ಸ್ ಆಫ್ ಸರ್ಜರಿ ಲೈಕ್ ಮುಂಚೆ ನೋಡಿದಾಗೆ. ಈಗ ಸರ್ಜರಿ ಕಾಂಪ್ಲಿಕೇಶನ್ ತುಂಬಾ ಕಮ್ಮಿ ಆಗಿದೆ. ಓಹೋ, ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ರೆ ಎಷ್ಟು ಯಾವ ರೀತಿಯ ಸರ್ಜರಿ ನೀವು? ಸೊ ಇದೆಲ್ಲ ಹೇಗೆ ಅಂದ್ರೆ, ವಿ ಅಂಡರ್ ಒಂದು ಹೆಸರು ಬರ್ತದೆ, ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ. ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂದ್ರೆ ಆದಷ್ಟು ಕಮ್ಮಿ ಗಾಯ ಮಾಡಿ ಮಾಡುವ ಸರ್ಜರಿ. ಸೊ ಇದನ್ನು ನೋಡಿದ್ರೆ, ನೀವೊಂದು ಸಪೋಸ್ ಒಂದು ಲ್ಯಾಪರಾಟಮಿ ಅಂತೀವಿ, ಅದು ಮೇಲಿಂದ ಕೆಳಗೆ ಹೊಟ್ಟೆ ಓಪನ್ ಮಾಡೋದನ್ನು, ವಾಟ್ ಎವರ್ ಸೆಡ್ ಅಂಡ್ ಡನ್, ಅದು ಅಷ್ಟು ದೊಡ್ಡ ಗಾಯ. ಒಂದು 10 centimeters ಹೀಲ್ ಆಗಬೇಕಾದ್ರೆ ಅಷ್ಟು ಟೈಮ್ ಬೇಕು. ಈ ಲ್ಯಾಪ್ರೋಸ್ಕೋಪಿ ಅಂದ್ರೆ ನಾವು ಚಿಕ್ಕ ಮೂರು ಹೋಲ್ ಮಾಡಿ ಅದರಲ್ಲೊಂದು ಕ್ಯಾಮರಾ ಒಳಗೆ ಹಾಕಿ, ಆ ಕ್ಯಾಮರಾದಲ್ಲಿ ಅದರ ಪಕ್ಕದಲ್ಲಿ 5 millimeter ಪೋರ್ಟ್, ಆ 5 millimeter ಪೋರ್ಟ್ ಅಲ್ಲಿ ವಿ ಆಪರೇಟ್ ಅಂಡ್ ಅದರಲ್ಲೇ ನಾವು ಸ್ಪೆಸಿಮೆನ್ ರಿಟ್ರೀವ್ ಮಾಡ್ತೀವಿ. ಇದು ಮಾಡಿದ್ರಿಂದ ದ ಪೇಷಂಟ್ ಪೇನ್ ಫ್ಯಾಕ್ಟರ್ ಇಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಒನ್ ಸೆಕೆಂಡ್ ಥಿಂಗ್ ಇಸ್ ರಿಕವರಿ. ಈಗಿನ ಕಾಲದಲ್ಲಿ ಯಾರಿಗೂ ಟೈಮ್ ಇಲ್ಲ 1 ತಿಂಗಳು ಹಾಸ್ಪಿಟಲ್ ಅಲ್ಲಿ ಕುತ್ಕೊಳ್ಳಿ. ಸೊ ರಿಕವರಿ ಇಸ್ ಫಾಸ್ಟರ್, ಪೇನ್ ಇಸ್ ಲೆಸ್, ಎಕ್ಸ್ಟ್ರೀಮ್ಲಿ ಸೇಫ್ ಫಾರ್ ದ ಪೇಷಂಟ್ ಆಲ್ಸೋ. ದೀಸ್ ಆರ್ ದ 3 ಇಂಪಾರ್ಟೆಂಟ್ ಥಿಂಗ್ಸ್. ಮೊದಲಿನ ಎಲ್ಲಾ ಸರ್ಜರಿಗೂ ಕೂಡ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ರಿಪ್ಲೇಸ್ಮೆಂಟ್ ಅಥವಾ ಇದರಿಂದ ಮಾಡ್ಲಿಕ್ಕೆ ಆಗ್ತದೋ? ಅಬ್ಸಲ್ಯೂಟ್ಲಿ. ಈಗ ಎಲ್ಲ ಸರ್ಜರಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ತೀವಿ. ಮುಂಚೆ ಹೇಗಂದ್ರೆ ಒಂದು ಸೆಲೆಕ್ಟೆಡ್ ಪೀಪಲ್ ಮಾಡ್ತಾ ಇದ್ರು, ಈಗ ದ ನಂಬರ್ ಆಫ್ ಪೀಪಲ್ ಡೂಯಿಂಗ್ ಇಸ್ ಮಚ್ ಮೋರ್. ಅದರಲ್ಲೂ ಕೂಡ ಕೆಲವು ಕೆಲಸ ಮಾಡೋದು ಇಸ್ ಅ ಫ್ಯೂ ಸೆಲೆಕ್ಟೆಡ್ ಪೀಪಲ್, ಬಟ್ ಡೆಫಿನೆಟ್ಲಿ ಆಲ್ ಸರ್ಜರೀಸ್ ಕ್ಯಾನ್ ಬಿ ಡನ್ ಬೈ ಲ್ಯಾಪ್ರೋಸ್ಕೋಪಿ. ಅಂದ್ರೆ ಒಂದು ನಿಮ್ದು ನೆನ್ಪಿಟ್ಕೊಳ್ಬೇಕು, ನಮ್ಮ ಕೈಗೆ ಸಿಗದ ಆರ್ಗನ್ಸ್ ಅನ್ನು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಬಹುದು, ಕೈಗೆ ಸಿಗೋ ಆರ್ಗನ್ಗೆ ಲ್ಯಾಪ್ರೋಸ್ಕೋಪಿ ಮಾಡಿ ಯೂಸ್ ಇಲ್ಲ. ಸೊ ಎಷ್ಟೋ ಜನ ಬಂದು ಕೇಳ್ತಾರೆ, ಇದು ಡೈರೆಕ್ಟ್ಲಿ ಈಗ ಬ್ರೆಸ್ಟ್ ಕ್ಯಾನ್ಸರ್ ಇದ್ದವರು, ಇದು ಲ್ಯಾಪ್ರೋಸ್ಕೋಪಿ ನಾಟ್ ರಿಕ್ವೈರ್ಡ್ ಬಿಕಾಸ್ ಇಟ್ಸ್ ರೈಟ್ ದೇರ್ ನಿಮ್ಮ ಕೈ ಮುಂದೆ ಇದ್ದಾಗ. ಬಟ್ ಅಬ್ಡಾಮಿನಲ್ ಆರ್ಗನ್ಸ್ ಇನ್ಸೈಡ್, ಅದನ್ನು ಓಪನ್ ಮಾಡಿ ಹೋಗೋ ಜಾಗದಕ್ಕಿಂತ ಇದು ಹೇಗೆ ಅಂದ್ರೆ ಲ್ಯಾಪ್ರೋಸ್ಕೋಪಿ ಎಲ್ಲ ಕಡೆ ಉಂಟು. ಚೆಸ್ಟ್ ಅಲ್ಲಿ ಥೊರಾಕೋಸ್ಕೋಪಿ ಅಂತೀವಿ, ಬ್ರೈನ್ ಅಲ್ಲಿ ಉಂಟು, ಥೈರಾಯ್ಡ್ ಉಂಟು, ಎಲ್ಲದಕ್ಕೂ ಈಗ ಲ್ಯಾಪ್ರೋಸ್ಕೋಪಿ ಇಸ್ ದಿ ಆನ್ಸರ್. ಈಗ ಸಾಮಾನ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂದ್ರೆ ಯಾವ ಯಾವ ಪಾರ್ಟ್ ಗಳನ್ನ ಅವರು ಆಪರೇಟ್ ಮಾಡ್ತಾರೆ ಸಾಮಾನ್ಯ? ಯಾ ಬೇಸಿಕಲಿ ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂದ್ರೆ ಎಲ್ಲಾದ್ರಲ್ಲೂ, ನಾನು ಹೇಳಿದೆಲ್ಲ, ನ್ಯೂರೋ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ ಎಲ್ಲಾದ್ರಲ್ಲೂ ಈಗ ಲ್ಯಾಪ್ರೋಸ್ಕೋಪಿ, ಗೈನಕಾಲಜಿ ಎಲ್ಲಾದ್ರಲ್ಲೂ ಬಂದಿದೆ. ಡಿಪೆಂಡ್ಸ್ ಈಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಬೇಸ್ಡ್ ಆನ್ ದಟ್ ಅದಕ್ಕೆ ನಾನು ಹೇಳಿದ್ದು ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತ, ದಟ್ ಇಸ್ ದ ಟರ್ಮ್ ನೌ. ಸೊ ಬೇಸಿಕಲಿ ಎಲ್ಲಾ ಆರ್ಗನ್ಸ್ಗೂ ಮಾಡಬಹುದು. ಈಗ ಜನರಲ್ ಸರ್ಜನ್ ಡೂಯಿಂಗ್ ಲ್ಯಾಪ್ರೋಸ್ಕೋಪಿ ಅಂದ್ರೆ ಹಿಲ್ ಬಿ ಡೂಯಿಂಗ್ ಮೋರ್ ಇನ್ ಟು ಅಬ್ಡಾಮಿನಲ್, ಅಂದ್ರೆ ಹೊಟ್ಟೆ ಒಳಗಿನ ಆರ್ಗನ್ಸ್ಗೆ, ಇಂಟೆಸ್ಟೈನ್, ಸ್ಟಮಕ್, ಪ್ಯಾಂಕ್ರಿಯಾಸ್, ಸಿಂಪಲ್ ಹರ್ನಿಯಾ ಕೂಡ ಇರಬಹುದು, ಅಪೆಂಡಿಕ್ಸ್, ಇದೆಲ್ಲ ಕ್ಯಾನ್ ಬಿ ಡನ್ ವಿತ್ ಲ್ಯಾಪ್ರೋಸ್ಕೋಪಿ. ಇಟ್ ಇಸ್ ಅಂಡರ್ ಜನರಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂತ. ಇದು ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಿಕ್ ಅಂತ ಇದೆ, ದಟ್ ಫ್ಯೂ ಜನರಲ್ ಸರ್ಜನ್ಸ್ ಆಲ್ಸೋ ಡೂ, ಪ್ಲಸ್ ಜಿ ಐ ಸರ್ಜನ್ಸ್ ಕೂಡ ಮಾಡ್ತಾರೆ ಅದನ್ನು. ಈ ಲ್ಯಾಪ್ರೋಸ್ಕೋಪಿ ಮಾಡುವಾಗ ಕೂಡ ಇನ್ವೆಸ್ಟಿಗೇಷನ್ಸ್ ಈ ತರ ಮೊದಲಿನಷ್ಟೇ ಮಾಡಬೇಕಾಗ್ತದೆ ಹೇಗೆ? ಡೆಫಿನೆಟ್ಲಿ, ನೋ ಡೌಟ್. ಈಗ ಹೇಗೆ ಅಂದ್ರೆ ಆಲ್ವೇಸ್ ಡೂ ಒನ್ ಇನ್ವೆಸ್ಟಿಗೇಷನ್ ಮೋರ್ ದೆನ್ ರಿಕ್ವೈರ್ಡ್. ಬೆಟರ್ ನಾಟ್ ಡೂ ಅಂಡರ್ ಡೂ ಅನ್ ಇನ್ವೆಸ್ಟಿಗೇಟ್ ಅ ಪೇಷಂಟ್, ಆಲ್ವೇಸ್ ಓವರ್ ಇನ್ವೆಸ್ಟಿಗೇಟ್ ಅ ಪೇಷಂಟ್. ಒಂದು ಜಾಸ್ತಿ ಆದ್ರೂ ಪರವಾಗಿಲ್ಲ, ಬಟ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಹ್ಯಾವ್ ಇನ್ವೆಸ್ಟಿಗೇಟೆಡ್ ಥರೋಲಿ. ದಟ್ ಈಸ್ ಅಗೇನ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ನಾವು ಈಗ ನಿಮ್ಮ ಡೈರೆಕ್ಟ್ ಕೈಯಲ್ಲಿ ಕೆಲಸ ಮಾಡೋದಂದ್ರೆ ಅಲ್ಲೇ ಇರ್ತೀರ. ಈಗ ನಾವು ಯು ಆರ್ ಡೂಯಿಂಗ್ ಇನ್ ಅ ಸ್ಮಾಲ್ ಏರಿಯಾ, ಅ ಫೈನ್ ಸರ್ಜರಿ, ಬೆಟರ್ ಟು ಹ್ಯಾವ್ ಅ ಕಂಪ್ಲೀಟ್ ಐಡಿಯಾ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಅಂಡ್ ಪ್ಲಾನ್ ಇಟ್ ಔಟ್ ಸರ್ಜರಿ ಮಾಡೋ ಮುಂಚೆ. ಸೊ ಒಂದು ಇನ್ವೆಸ್ಟಿಗೇಷನ್ ಜಾಸ್ತಿ ಬೇಕಿದ್ರು, ಸಪೋಸ್ ಸಿಟಿ ಸ್ಕ್ಯಾನ್ ಬೇಕು, ಬರೀ ಅಲ್ಟ್ರಾಸೌಂಡ್ ಅಲ್ಲಿ ಬೇಡ, ಡೂ ಅ ಸಿಟಿ ಸ್ಕ್ಯಾನ್, ಮೇಕ್ ಶೂರ್ ಥಿಂಗ್ಸ್ ಆರ್ ಯು ಆರ್ ಹ್ಯಾಪಿ, ಮತ್ತೆ ಹೋಗೋದು ಒಳ್ಳೇದು. ತುಂಬಾ ಸರ್ಜನ್ಗಳು ಈಗ ದಿವಸಕ್ಕೆ 5-10 ಸರ್ಜರಿವರೆಗೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಈ ಎಲ್ಲ ಡೀಟೇಲ್ಗಳು ಕೂಡ ಕರೆಕ್ಟ್ ಆಗಿ ಸಿಗುವಂತಹ ಅವಕಾಶಗಳಿರ್ತಾವ ಎಲ್ಲ ಪೇಷಂಟ್ಗಳದ್ದು ಕೂಡ? ಡೆಫಿನೆಟ್ಲಿ. ಈಗ ಹೇಗಂದ್ರೆ, ಫಾರ್ ಎಕ್ಸಾಂಪಲ್, ಫಾದರ್ ಮುಲ್ಲರ್ಸ್ ಅಲ್ಲಿ ಎವ್ರಿಥಿಂಗ್ ಇಸ್ ಕಂಪ್ಯೂಟರೈಸ್ ಸಿಸ್ಟಮ್. ನೀವು ಪೇಷಂಟ್ ಹೆಸರು ಹಾಕಿ ಐಡಿ ಹಾಕಿದ್ರೆ ಎಂಟೈರ್ ಫ್ರಮ್ ದಟ್ ಫಸ್ಟ್ ವಿಸಿಟ್ ಟು ದ ಸಿಟಿ ಸ್ಕ್ಯಾನ್ ಇಟ್ಸ್ ಇನ್ ಅ ಕ್ಲಿಕ್ ಆಫ್ ಅ ಬಟನ್. ಎಷ್ಟು ಸಿಂಪಲ್ ಅಂದ್ರೆ ನನ್ನ ಫೋನ್ ಅಲ್ಲಿ ಸಿಗ್ತದೆ ಕಂಪ್ಲೀಟ್ ಡೀಟೇಲ್ಸ್. ಸೊ ದೇರ್ ಇಸ್ ನೋ ವೇ ಯು ಕ್ಯಾನ್ ಮಿಸ್ ಇಟ್. ಮುಂಚಿನ ಹಾಗೆ ಪೇಪರ್ ಇಟ್ಕೊಂಡು ಹೋಗ್ಬೇಕಂತಿಲ್ಲ, ಕೇಶ್ ಇಟ್ ಎಲ್ಲ ಎವ್ರಿಥಿಂಗ್ ಇಸ್ ದೇರ್, ಇಟ್ ಇಸ್ ಆಲ್ ವೆಲ್ ಪ್ಲಾನ್ಡ್. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಟೆಕ್ನಾಲಜಿ. ಈಗ ಒಂದು ಸರ್ಜರಿ ಮಾಡಿದ ಸಂದರ್ಭದಲ್ಲಿ ನಿಮಗೆ ಏನಾದರೂ ಕೂಡ ಈ ಅನ್ಫೋರ್ಸೀನ್ ಅಂತ ಹೇಳಿದ್ರೆ ನಾವು ಹಿಂದೆ ಯೋಚನೆ ಮಾಡದಂತಹ ಏನಾದರೂ ಕೂಡ ತೊಂದರೆಗಳು ಬರುವಂತಹದ್ದು ಉಂಟಾ? ಡೆಫಿನೆಟ್ಲಿ. ನಾನು ಯಾವಾಗ್ಲೂ ಹೇಳೋದಂದ್ರೆ, ನನ್ನ ಸ್ಟೂಡೆಂಟ್ಸ್ ಹೇಳ್ತೀನಿ, ಪೇಷಂಟ್ಸ್ ಹೇಳ್ತೀನಿ, ನನಗೆ ಕಾಂಪ್ಲಿಕೇಶನ್ಸೇ ಇಲ್ಲ ಅಂತ ಹೇಳೋ ಸರ್ಜನ್ ಯಾರು ಇಲ್ಲ. ಹಾಗಿದ್ರೆ ಯಾವಾಗ ಏನು ಮಾಡಲಿಲ್ಲ ಅಂದ್ರೆ ಮಾತ್ರ. ನೀವು ಆಪರೇಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ಇರ್ತದೆ, ಬಟ್ ಅದನ್ನು ಅರ್ಲಿ ಪಿಕ್ ಮಾಡಿ ಅದನ್ನು ಕರೆಕ್ಟ್ ಮಾಡೋದು ಈಸ್ ವೇರ್ ಯುವರ್ ಸ್ಕಿಲ್ ಕಮ್ಸ್. ಅಬ್ಸಲ್ಯೂಟ್ಲಿ. ನೀವು ರೋಡ್ ಅಲ್ಲಿ ಡ್ರೈವ್ ಮಾಡುವಾಗ ಆಕ್ಸಿಡೆಂಟ್ ಆಗೋದೇ ಇಲ್ಲ ಅಂತ ಇಲ್ಲ, ಆಗ್ತದೆ. ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಯು, ಪೇಷಂಟ್ ಫ್ಯಾಕ್ಟರ್ ಇರ್ಬೋದು, ಎಷ್ಟೋ ಕಂಡೀಷನ್ಸ್ ಟುಗೆದರ್ ಕ್ಯಾನ್ ಫಾರ್ಮ್ ಅನ್ ಔಟ್ಕಮ್ ಆಫ್ ಅ ಪೇಷಂಟ್. ಇಟ್ ಈಸ್ ನಾಟ್ ಓನ್ಲಿ ದ ಸರ್ಜನ್. ಫಾರ್ ಎಕ್ಸಾಂಪಲ್, ಪೇಷಂಟ್ ಡಿಸೀಸ್ ಬ್ಯಾಡ್ ಇರ್ಬೋದು. ಈಗ ಸ್ಟೇಜ್ ಒನ್ ಇದ್ದ ಡಿಸೀಸ್ಗೆ ಟ್ರೀಟ್ಮೆಂಟೇ ಬೇರೆ, ಸ್ಟೇಜ್ ಫೋರ್ಗೆ ಬೇರೆ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು, ಸ್ಟೇಜ್ ಫೋರ್ ಡಿಸೀಸ್ ಮೈಟ್ ನಾಟ್ ಡೂ ಆಸ್ ವೆಲ್ ಆಸ್ ಸ್ಟೇಜ್ ಒನ್ ಡಿಸೀಸ್. ಅದಕ್ಕೆ ನಾವು ಹೇಳುದು ಅರ್ಲಿ ಡಯಾಗ್ನೋಸಿಸ್ ಅಂಡ್ ಮ್ಯಾನೇಜ್ಮೆಂಟ್ ಇಸ್ ಬೆಟರ್. ಸಾಮಾನ್ಯ ಒಂದು ಜನರಿಗೆ ಒಂದು ಕೇಳುವಂತಹ ಒಂದು ಪ್ರಶ್ನೆ ಉಂಟು, ಇಷ್ಟೆಲ್ಲ ಎಕ್ವಿಪ್ಮೆಂಟ್ ಉಂಟು ನಿಮ್ಮ ಹತ್ರ, ಸಿಟಿ ಸ್ಕ್ಯಾನ್ ಉಂಟು ಅಥವಾ MRI ಇದೆ, ಅದಿದೆ ಇದೆ, ಇಂತಹ ಸಂದರ್ಭದಲ್ಲಿ ಡಾಕ್ಟರ್ಗೆ ಎಲ್ಲವೂ ಕೂಡ ಮೊದಲೇ ಗೊತ್ತಿರ್ತದೆ, ಆದರೂ ಕೂಡ ಒಳಗೆ ಹೋದಾಗ ಆಪರೇಷನ್ ಅಲ್ಲಿ ಏನಾದರೂ ತುಂಬಾ ನಾವು ಕೇಳಿದ್ದೇವೆ, ಆ ಗೆಡ್ಡೆ ದೊಡ್ಡದಿತ್ತು, ಅದು ಇದು ಜಾಸ್ತಿ ಇತ್ತು, ಅದು ಹೇಗೆ ಆಗುವಂತಹದ್ದು ಅಂತ. ಸೊ ನಾನು ಯಾವಾಗ್ಲೂ ಹೇಳೋದು, ವಿ ಆರ್ ಆಲ್ಸೋ ಹ್ಯೂಮನ್ ಲೈಕ್ ಎವ್ರಿಬಡಿ, ವಿ ಆರ್ ನಾಟ್ ಗಾಡ್, ವಿ ಆರ್ ಆಲ್ಸೋ ಡೂಯಿಂಗ್ ಅ ಪ್ರೊಫೆಷನ್. ಬಿಕಾಸ್ ಈಗ ಸಿಟಿ ಸ್ಕ್ಯಾನ್ ಅನ್ನು ಜಡ್ಜ್ ಮಾಡುವಾಗ ನೀವು ಒಂದು ಆಂಗಲ್ ಅಲ್ಲಿ ನೋಡ್ತಾ ಇದ್ದೀರಿ, ಒಳಗೆ ಹೋಗಿ ನೋಡಿದಾಗ ದ ಹೋಲ್ ಸಿಚುವೇಶನ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್. ಬಟ್ ಎಸ್, ಅದು ನಾವು ಪೇಷಂಟ್ ಪಾರ್ಟಿಗೆ ನಾವು ಅಟ್ಲೀಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಹೋಗಿ ತಿರ್ಗಾ ಎಕ್ಸ್ಪ್ಲೇನ್ ಮಾಡಿ, ಸರ್ಜರಿ ಸ್ಟಾಪ್ ಮಾಡಿ, ಹೀಗೆ ಉಂಟು, ಹೇಗೆ ಮುಂದೆ ಪ್ರೊಸೀಡ್ ಮಾಡೋದು ಅಂತ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೇಕು. ದ ಹೋಲ್ ಥಿಂಗ್ ಇಸ್ ಕಮ್ಯುನಿಕೇಶನ್. ಯಾರಿಗೆ ಕೂಡ ಸತ್ಯ ಹೇಳಿದ್ರೆ ಅರ್ಥ ಆಗ್ತದೆ, ವೆನ್ ಐ ಡೋಂಟ್ ಟೆಲ್ ದ ಫುಲ್ ಟ್ರೂತ್ ಆಗ ತೊಂದರೆಗಳು ಪ್ರಾಬ್ಲಮ್ ಸ್ಟಾರ್ಟ್ಸ್. ಈಗ ಒಂದು ಸರ್ಜರಿ ಮಾಡುವಾಗ ಕಾಂಪ್ಲಿಕೇಶನ್ ಅಥವಾ ಏನೋ ಒಂದು ತೊಂದರೆಗಳು ಬಂದು ಅದನ್ನ ಅರ್ಧದಲ್ಲಿ ಒಂದು ಕ್ಲೋಸ್ ಮಾಡಿ ಪುನಃ ನಂತರ ಸರ್ಜರಿ ಮಾಡುವ ಅವಕಾಶಗಳುಂಟಾ? ಎಸ್, ಡೆಫಿನೆಟ್ಲಿ. ಫಸ್ಟ್ ವಿಲ್ ಬಿ ಪೇಷಂಟ್ ಸೇಫ್ಟಿ. ಈಗ ಎಷ್ಟೋ ಸಲ ನಾವು ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ, ಬಟ್ ಇಫ್ ಇಟ್ ಇಸ್ ಸೋ ಬ್ಯಾಡ್ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾವು ಹೋಗಿ ಅದನ್ನು ಓಪನ್ ಮಾಡಿಯೇ ಮಾಡಬೇಕಾಗ್ತದೆ. ಸೊ ಇಟ್ ಇಸ್ ನಾಟ್ ಎ ಫೇಲ್ಯೂರ್. ಯು ಡೋಂಟ್ ವಾಂಟ್ ದ ಪೇಷಂಟ್ ಟು ಸಫರ್ ಅಷ್ಟೇ. ಸರಿ, ಈಗ ಈ ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ಈಗ ತುಂಬಾ ಪಾಪ್ಯುಲರ್ ಆಗಿರುವಂತಹ ಒಂದು ಶಬ್ದ, ಮತ್ತೆ ತುಂಬಾ ಈಸಿಯಾಗಿ ನಮಗೆ ಆಕ್ಸೆಸಿಬಲ್, ಅಥವಾ ನೀವು ಹೇಳಿದ ಹಲವಾರು ಕಾರಣಗಳಿಗೆ ಇದು ತುಂಬಾ ಅಡ್ವಾಂಟೇಜಸ್ ಅಂತ ಹೇಳಿ. ಇದರಲ್ಲಿ ಸಾಮಾನ್ಯವಾಗಿ ಪೇಷಂಟಿಗೆ ಈ ನೀವು ಹೇಳಿದ ಇದಲ್ಲದೆ ಏನಾದರೂ ಕೂಡ ಇದು ಖರ್ಚು ಜಾಸ್ತಿ ಈ ತರದ್ದೇನಾದ್ರೂ ಉಂಟಾ? ಡೆಫಿನೆಟ್ಲಿ, ಇಷ್ಟು ಟೆಕ್ನಾಲಜಿ ಇನ್ವೆಸ್ಟ್ ಮಾಡಿದಾಗ ಎಕ್ಸ್ಪೆನ್ಸ್ ಆಲ್ಸೋ ಗೋಸ್ ಅಪ್. ಸೊ ನಾವು ಯಾವಾಗಲೂ ಪೇಷಂಟ್ ಹೇಳ್ತೀವಿ ಓಪನ್ ಮಾಡಿದ್ರೆ ಇಷ್ಟಾಗ್ತದೆ, ಲ್ಯಾಪ್ರೋಸ್ಕೋಪಿಗೆ ಇಷ್ಟಾಗ್ತದೆ, ಬಿಕಾಸ್ ಯು ಆರ್ ಪೇಯಿಂಗ್ ಫಾರ್ ಟೆಕ್ನಾಲಜಿ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ನೀವು ಮಿನಿಮಲ್ ಇನ್ವೆಸಿವ್. ಅದರಲ್ಲಿ ಒಳಗೆ ಹೋಗಿ ಹೊರಗೆ ಯಾವುದೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಉಂಟು ಅದೆಲ್ಲ ಒಳಗೆ ಮಾಡಬೇಕು. ಸೊ ಸಮಥಿಂಗ್ ಆಸ್ ಸಿಂಪಲ್ ಆಸ್ ಈಗ ನಮ್ಮ ಕಾಟ್ರಿ ಅಂತ ಇತ್ತು ಮುಂಚೆ, ಕಟ್ ಮಾಡ್ಲಿಕ್ಕೆಲ್ಲ ಅದು ಯೂಸ್ ಮಾಡ್ತೀವಿ. ಇವಾಗ ನಾವು ಯೂಸ್ ಸಮಥಿಂಗ್ ಹಾರ್ಮೋನಿಕ್ ಸ್ಕ್ಯಾಲ್ಪಲ್, ಲಿಗಾಶೋರ್, ಅದೆಲ್ಲ ಒಂದೊಂದು ಇನ್ಸ್ಟ್ರೂಮೆಂಟಿಗೆ ಇಟ್ ಇಸ್ ಸೋ ಎಕ್ಸ್ಪೆನ್ಸಿವ್ ಅಂಡ್ ದೇರ್ ಆಲ್ ಡಿಸ್ಪೋಸಬಲ್, ಒಂದ್ಸಲ ಯೂಸ್ ಅಂಡ್ ಥ್ರೋ. ಸೊ ದಟ್ ಆಡ್ಸ್ ಟು ದ ಕಾಸ್ಟ್. ಬಟ್ ನೀವು ಓವರ್ಆಲ್ ಕಾಸ್ಟಿಂಗ್ ನೋಡಿದ್ರೆ ಒಂದು 10 ದಿನ ಇರೋ ಪೇಷಂಟ್ 2 ದಿನ ಅಲ್ಲಿ ಇರೋದಾದ್ರೆ ಕಾಸ್ಟ್ ಕಮ್ಸ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಈಗ ನೀವು ಒಬ್ಬರಿದ್ದರೆ ನಿಮ್ಮ ಜೊತೆ ಒಂದು ಅಟೆಂಡರ್ ಇರಲೇಬೇಕು, ಅವ್ರ ಕೆಲಸ ಇಲ್ಲ ನಿಮಗೆ ಕೆಲಸ ಇಲ್ಲ. ಸೊ 10 ಡೇಸ್ ಟು ಪೀಪಲ್ ಆರ್ ಅನ್ಎಂಪ್ಲಾಯ್ಡ್ ಪ್ಲಸ್ ದೇರ್ ಸ್ಪೆಂಡಿಂಗ್ ಕಮ್ಸ್ ಡೌನ್ ಟು ದ ಸೇಮ್ ಅಮೌಂಟ್. ಆದ್ರಿಂದ ಟೋಟಲ್ ಪೇಷಂಟ್ ನ ಆಂಗಲ್ ಇಂದ ಹೇಳುದಿದ್ರೆ ದೇರ್ ಇಸ್ ನಾಟ್ ಮಚ್ ಆಫ್ ಅ ಲಾಸ್. ಯು ಆರ್ ಗೇನಿಂಗ್ ಒಂದು ಟೈಮ್, ಸೆಕೆಂಡ್ ಇಸ್ ಲೆಸ್ ಪೇನ್. ಸರಿ, ಈಗ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯನ್ನ ಮಾಡಿದ್ಮೇಲೆ ಎಷ್ಟು ದಿವಸ ಪೇಷಂಟ್ ಆಸ್ಪತ್ರೆಯಲ್ಲಿ ಇರಬೇಕಾಗ್ತದೆ? ಅದೇ, ಇಟ್ ಡಿಪೆಂಡ್ಸ್ ಆನ್ ವಿಚ್ ಆರ್ಗನ್ ವಿ ಆರ್ ಆಪರೇಟಿಂಗ್ ಆನ್. ಸಮ್ ಆರ್ಗನ್ಸ್ ಇಂಪಾರ್ಟೆಂಟ್, ಬಿಗ್ ಆರ್ಗನ್ಸ್ ಇದ್ರೆ, ಈಗ ಸಪೋಸ್ ಅಪೆಂಡಿಕ್ಸ್ ಎಲ್ಲ ಆದ್ರೆ ಅಟ್ಲೀಸ್ಟ್ ನಮ್ಗೆ ಹೇಳಲಿಕ್ಕೆ ಖುಷಿ ಆಗ್ತದೆ, ಬೆಳಿಗ್ಗೆ ತಂದೆ ತಾಯಿ ಬಂದು ಅಡ್ಮಿಟ್ ಮಾಡಿ ಮಧ್ಯಾಹ್ನ ಆಪರೇಷನ್ ಮಾಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಇಂಜಿನಿಯರಿಂಗ್ ಎಕ್ಸಾಮ್ ಹೋಗಿ ಡಿಸ್ಟಿಂಕ್ಷನ್ ತಗೊಂಡವರಿದ್ದಾರೆ. ಸೊ ಇಟ್ ಇಸ್ ಬ್ಯೂಟಿಫುಲ್ ಟು ಸೀ ದಟ್, ಇಲ್ಲಾದ್ರೆ ಒಂದು ಫುಲ್ ಇಯರ್ ಹೋಗ್ತಾ ಇತ್ತು. ಹೌದು. ಸೊ ಸಪೋಸ್ ಸಮಥಿಂಗ್ ಇಸ್ ಸಿಂಪಲ್ ಆಸ್ ಅಪೆಂಡಿಕ್ಸ್ ಎಲ್ಲ 1-24 hours ಅಲ್ಲಿ ಮನೆಗೆ ಹೋಗ್ಬೋದು, ಹರ್ನಿಯಾ ಅಪೆಂಡಿಕ್ಸ್ ಇದೆಲ್ಲ. ಬಿಗ್ಗರ್ ಆರ್ಗನ್ಸ್ ಮಾಡಿದಾಗ, ಈಗ ಪ್ಯಾಂಕ್ರಿಯಸ್ ಎಲ್ಲ ಮಾಡಿದಾಗ ವಿ ನೀಡ್ 4-5 days. ಸೊ ಬಟ್ ವಾಟ್ ಎವರ್ ಸೆಟ್ ಅಂಡ್ ಡನ್, ರಿಕವರಿ ಈಸ್ ಆಲ್ಮೋಸ್ಟ್ 60% ಫಾಸ್ಟರ್, 60-70%. ಈ ಆಪರೇಷನ್ ಅಥವಾ ಸರ್ಜರಿ ಮಾಡಿದ ನಂತರ ಪೇಷಂಟ್ಗಳಿಗೆ ನೀವು ಕೊಡುವಂತಹ ಸಲಹೆಗಳು ಮೊದಲಿಗೂ ಇದಕ್ಕೂ ಏನಾದರೂ ವ್ಯತ್ಯಾಸ? ತುಂಬಾ ಡಿಫ್ರೆನ್ಸ್ ಉಂಟು. ಈಗ ನಾವು ಹೇಳ್ತೀವಿ ನೆಕ್ಸ್ಟ್ ಡೇ, ಅದೇ ನಾನು ಹೇಳಿದಾಗೆ ಪೇಷಂಟ್ ಡ್ರೈವ್ ಮಾಡ್ಕೊಂಡು ಬರ್ತಾರೆ, ಡ್ರೈವ್ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಸೊ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಆನ್ ಲೈಫ್ ಸ್ಟೈಲ್, ದೇ ಗೋ ಬ್ಯಾಕ್ ಟು ಡೂಯಿಂಗ್ ದೇರ್ ನಾರ್ಮಲ್ ವರ್ಕ್. ದಿ ಐಡಿಯಾ ಇದ್ದು ಹೇಗೆ ಅಂದ್ರೆ, ದಿ ಐಡಿಯಾ ಇಸ್ ಟು ಗೋ ಬ್ಯಾಕ್ ಟು ಯುವರ್ ನಾರ್ಮಲ್ ಸೆಲ್ಫ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಸರಿ, ಈ ಸರ್ಜರಿ ಮಾಡಿದ ನಂತರ ಈ ಸರ್ಜನ್ ಅಲ್ಲದೆ ಬೇರೆ ಏನಾದರೂ ತೊಂದರೆಗಳು, ಕಾಂಪ್ಲಿಕೇಶನ್ ಬರುವಂತದ್ದುಂಟ? ಹೌದು, ಬರ್ಬೋದು. ಸ್ಮಾಲ್ ಥಿಂಗ್ಸ್, ಈಗ ಸಪೋಸ್ ನಾವು ಇಷ್ಟೆಲ್ಲ ವಿ ಯೂಸ್ ಪ್ರಾಸ್ಥೆಟಿಕ್ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ತೀವಿ, ಸಮಟೈಮ್ಸ್ ಈ ಪ್ರಾಸ್ಥೆಟಿಕ್ ಮೆಟೀರಿಯಲ್ಸ್ ಕ್ಯಾನ್ ಗೆಟ್ ಇನ್ಫೆಕ್ಟೆಡ್. ಸೊ ಅದನ್ನು ಕೂಡ ನಾವು ವಿ ಫಾಲೋ ಅಪ್, ಅದಕ್ಕೆ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಈ ಪೇಷಂಟ್ ಅನ್ನು. ಎವ್ರಿ ವೀಕ್ಲಿ ವಿ ಸೀ ದಮ್, ವಿ ಟೆಲ್ ದಮ್ ಟು ಕಮ್ ಒನ್ಸ್ ಅಂಡ್ 15 ದಿನಕ್ಕೊಂದ್ಸಲ ಬಂದು ವಿಸಿಟ್ ಮಾಡಿ. ಅದರ್ ದೆನ್ ದಾಟ್ ವಾಟ್ ಹ್ಯಾಪನ್, ರೇರ್ ಕಾಂಪ್ಲಿಕೇಶನ್ಸ್ ವಿಚ್ ನೋ ಬಡಿ ಕ್ಯಾನ್ ಹೆಲ್ಪ್. ಸರಿ, ಸೊ ಆ ಕಾಂಪ್ಲಿಕೇಶನ್ ಆದಾಗ ಆಬ್ವಿಯಸ್ಲಿ ದ ಪೇನ್ ಎವ್ರಿಥಿಂಗ್, ಪೇಷಂಟ್ ಇಮಿಡಿಯೇಟ್ಲಿ ಬರ್ತಾರೆ. ಬಟ್ ದೀಸ್ ಆರ್ ಸಮ್ ಆರ್ ಎಕ್ಸೆಪ್ಟಬಲ್ ಕಾಂಪ್ಲಿಕೇಶನ್ಸ್, ಸಮ್ ಆರ್ ನಾನ್ ಎಕ್ಸೆಪ್ಟಬಲ್ ಕಾಂಪ್ಲಿಕೇಶನ್ಸ್, ದಟ್ ಇಸ್ ಬಿಯಾಂಡ್ ಹೆಲ್ಪ್. ಅದೆಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಸಂಬಡಿ ಸೀನಿಯರ್ ನೀಡ್ಸ್ ಟು ಸ್ಟೆಪ್ ಇನ್ ಅಂಡ್ ನೋಡಿ ಅದನ್ನು ಹೇಗೆ ಎಷ್ಟು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ನೋಡ್ಬೇಕು. ಈ ಸಾಮಾನ್ಯ ಜನರಲ್ ಸರ್ಜರಿಯಿಂದ ನಾವು ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗೆ ಬಂದಿದ್ದೇವೆ. ಈಗ ನಾವು ಕೆಲವು ಶಬ್ದಗಳನ್ನು ಕೇಳ್ತೇವೆ ರೊಬೋಟಿಕ್ ಸರ್ಜರಿಯಿಂದ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸಗಳು? ಇಟ್ ಇಸ್ ದ ಸೇಮ್ ಥಿಂಗ್, ಬಟ್ ರೊಬೋಟಿಕ್ ಸರ್ಜರಿ ಇಸ್ ಇವನ್ ಮೋರ್ ಅಡ್ವಾನ್ಸ್ಡ್. ಹೇಗೆ ಅಂದ್ರೆ, ದಿ ನಾರ್ಮಲಿ ನಿಮ್ಮ ಲ್ಯಾಪ್ರೋಸ್ಕೋಪಿಯಲ್ಲಿ, ಈಗ ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್, ನಿಮ್ಮ ಕೈ ಒಂದು ಲೆವೆಲ್ ತನಕ ಮೂವ್ ಆಗ್ಬೋದು, ರೋಬೋಟ್ಸ್ ಆರ್ಮ್ ಕ್ಯಾನ್ ಮೂವ್ ಆಲ್ ಅರೌಂಡ್. ಬಟ್ ಈ ಸರ್ಜರಿಯನ್ನು ಮಾಡೋದು ಸರ್ಜನ್ನೇ, ರೋಬೋಟ್ ಮಾಡೋದಿಲ್ಲ. ಅದನ್ನು ನೀವು ಕೂತ್ಕೊಂಡು ಒಂದು ಕಾನ್ಸೋಲ್ ಮೇಲೆ ಯು ಆರ್ ಟ್ರೈಯಿಂಗ್ ಟು ಡೂ ಅ ರೋಬೋಟಿಕ್ ಸರ್ಜರಿ. ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ಸ್ ಅನ್ನು ರೆಪ್ಲಿಕೇಟ್ ಮಾಡುತ್ತೆ ಅದು. ಅದು ಎಲ್ಲಿ ಬೇಕಾದರೂ ಮಾಡಬಹುದು ಅಂತ ಹೇಳ್ತಾರೆ, ಹೌದಾ? ಅದು ದಟ್ ಈಸ್ ದ ಪ್ಲಾನ್. ಇನ್ನ ಅದು ಇನ್ನ ದೇರ್ ಆರ್ ಸೆಂಟರ್ಸ್ ಅಲ್ಲಿ ಆಗ್ತಾ ಉಂಟು, ನೀವು ಇಲ್ಲಿ ಕೂತ್ಕೊಂಡು ಯುಎಸ್ ಅಲ್ಲಿ ಮಾಡಬಹುದು ಅಂತ. ಬಟ್ ಅದಕ್ಕೆ ಅಷ್ಟು ಇಂಟರ್ನೆಟ್ ಫೇಲ್ಯೂರ್ ಆದ್ರೆ ದೆನ್ ಇಸ್ ಅ ಬಿಗ್ ಪ್ರಾಬ್ಲಮ್. ಸೊ ದೇರ್ ಇಸ್ ಸ್ಮಾಲ್ ಗ್ಲಿಚಸ್, ಬಟ್ ಡೆಫಿನೆಟ್ಲಿ ಐ ಸಿ ಇನ್ 10 years ಫ್ರಮ್ ನೌ. ಸರಿ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಹ್ಯಾಪನಿಂಗ್. ಈಗ ಮುಂದಿನ ದಿನಗಳಲ್ಲಿ ಸರ್ಜರಿ ಇಂಪ್ರೂವ್ ಆಗಬಹುದು. ಆದರೆ ಈಗ ಕೆಲವು ಟೆಕ್ನಾಲಜಿ ಇದರಿಂದ ರೊಬೋಟಿಕ್ ಸರ್ಜರಿ ಬಂದಿದೆ. ರೊಬೋಟಿಕ್ ಸರ್ಜರಿ ಬಂದ ನಂತರ ನನಗೆ ಡಾಕ್ಟರ್ಗಳ ಅವಶ್ಯಕತೆ ಇದೆಯಾ ಅಂತ ಕೆಲವು ಜನರ ಹತ್ರ ಪ್ರಶ್ನೆ ಉಂಟು. ಅವಶ್ಯಕತೆ ಇರ್ತದ ಹೇಗೆ? ಡೆಫಿನೆಟ್ಲಿ, ಅದು ಇಲ್ಲದೆ AI ಕೆನಾಟ್ ರಿಪ್ಲೇಸ್ ಎವ್ರಿಥಿಂಗ್, ಎಸ್ಪೆಷಲಿ ಹ್ಯೂಮನ್ ಟಚ್, ಹ್ಯೂಮನ್ ಟಾಕ್. ಈಗ ಬರೀ ಒಂದು ರೋಬೋಟ್ ನಿಮ್ಮನ್ನು ನೋಡ್ಕೊಳ್ಲಿಕ್ಕಾಗೋದಿಲ್ಲ. ಸೊ ಇಟ್ ಇಸ್ ಲಿಟಲ್ ಅನ್ಲೈಕ್ಲಿ. ಸೊ ಬಟ್ ಎಷ್ಟೇ ಏನೇ ಆಗಲಿ, ಯು ವಿಲ್ ಡೆಫಿನೆಟ್ಲಿ ರಿಕ್ವೈರ್ ಹ್ಯೂಮನ್ ಬೀಯಿಂಗ್. ನಿಮ್ಮ ಒಂದು ಮನುಷ್ಯ ಬೇಕೇ ಬೇಕು, ವಾಟ್ ಎವರ್ ಸೆಡ್ ಅಂಡ್ ಡನ್. ಸರಿ, ಈಗ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಸಾಮಾನ್ಯವಾಗಿ ರೋಬೋಟಿಕ್ ಸರ್ಜರಿಯನ್ನು ಮಾಡ್ತಾರ? ದೇರ್ ಇಸ್ ಅ ಟ್ರೈನಿಂಗ್ ಪ್ರೊಸೆಸ್. ಈಗ ಜನರಲ್ ಸರ್ಜರಿಯಿಂದ ಲ್ಯಾಪ್ರೋಸ್ಕೋಪಿಕ್ ಬರಬೇಕಾದ್ರೆ ಒಂದು ಟ್ರೈನಿಂಗ್ ಉಂಟು. ಲ್ಯಾಪ್ರೋಸ್ಕೋಪಿಯಿಂದ ರೋಬೋಟಿಕ್ ಮಾಡಬೇಕಾದ್ರೆ ಅಗೇನ್ ಯು ನೀಡ್ ಟು ಗೆಟ್ ಟ್ರೈನ್ಡ್. ಅಂದ್ರೆ ಟ್ರೈನಿಂಗ್ ಅಂದ್ರೆ ದೇ ನೀಡ್ ಟು ಲರ್ನ್ ಹೌ ಟು ಯೂಸ್ ದ ಎಕ್ವಿಪ್ಮೆಂಟ್. ಇಟ್ಸ್ ಅ ಮ್ಯಾಸಿವ್ ಸೆಟ್ಅಪ್. ಅದ ಅಗೇನ್ ಇಟ್ಸ್ ಅ ಟೀಮ್ ಎಫರ್ಟ್. ಸೊ ಎಲ್ಲರಿಗೂ ಒಂದು ಡೆಸಿಗ್ನೇಟೆಡ್ ಒಂದು ಕೆಲಸ ಇರ್ತದೆ. ಅಂಡ್ ಇಟ್ಸ್ ಅ ಹ್ಯೂಜ್ ಸೆಟ್ಅಪ್ ಅಂಡ್ ಅ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್. ದ ಥಿಂಗ್ ಇಸ್, ಇನ್ ಅ ಗವರ್ಮೆಂಟ್ ಇನ್ಶೂರೆನ್ಸ್ ಡಸಂಟ್ ಸ್ಟಿಲ್ ಅಲೌ ರೋಬೋಟಿಕ್ಸ್. ಕವರ್ ಮಾಡುವುದಿಲ್ಲ. ಇಲ್ಲ, ಪ್ರಾಬಬ್ಲಿ ಇನ್ ಅ ಇಯರ್ ಆರ್ ಟು ಇಟ್ ವಿಲ್ ಬಿಕಮ್ ಕಾಮನ್. ದೆನ್ ದೇ ವಿಲ್, ಮುಂಚೆ ಓಪನ್ ಸರ್ಜರಿಗೆ ಮಾತ್ರ ಕೊಡ್ತೀವಿ, ಮತ್ತೆ ಲ್ಯಾಪ್ರೋಸ್ಕೋಪಿಗೆ. ಸೊ ವಿತ್ ಟೈಮ್ ವಿ ವಿಲ್ ಸಿ ಒನ್ ರೋಬೋಟಿಕ್ ಟು ಬಿ. ದಿ ಐಡಿಯಾ ಇಸ್ ರಿಕವರಿ ಇಸ್ ಇವನ್ ಮೋರ್ ಫಾಸ್ಟರ್ ದೆನ್ ಲ್ಯಾಪ್ರೋಸ್ಕೋಪಿ. ಈಗ ಸಾಮಾನ್ಯವಾಗಿ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡುವ ಸರ್ಜನ್ ರೋಬೋಟಿಕ್ ಇದನ್ನ ಮಾಡಬಹುದಾ? ಇಲ್ಲ, ಅವರು ಟ್ರೈನ್ ಆಗ್ಲೇಬೇಕು. ಟ್ರೈನಿಂಗ್ ಆಗ್ಲೇಬೇಕು. ದೇರ್ ಇಸ್ ಅ ಗ್ರೋತ್ ಲರ್ನಿಂಗ್ ಕರ್ವ್ ಅಂತ ಹೇಳ್ತೀವಿ, ಅದು ಆಗ್ಲೇಬೇಕು. ತಿರ್ಗಾ ಇಟ್ ಇಸ್ ನಾಟ್ ಲೈಕ್ ಯು ಆರ್ ಅನ್ಡೂಯಿಂಗ್ ಲ್ಯಾಪ್ರೋಸ್ಕೋಪಿ. ಪ್ರಿನ್ಸಿಪಲ್ಸ್ ಆರ್ ದ ಸೇಮ್, ಬಟ್ ಡೆಫಿನೆಟ್ಲಿ ಟು ಗೆಟ್ ಯೂಸ್ ಟು ಅ ನ್ಯೂ ಎಕ್ವಿಪ್ಮೆಂಟ್ ವಿಲ್ ಟೇಕ್ ಸಮ್ ಟೈಮ್. ಅದೊಂದು ಅಡಿಷನಲ್ ಎಕ್ವಿಪ್ಮೆಂಟ್. ಅಡಿಷನಲ್, ಡೆಫಿನೆಟ್ಲಿ. ಆದ್ರೆ ನಿಮಗೆ ಜೊತೆಗೆ ಸಹಾಯ ಮಾಡುವ ಏನು ನಾವು ಆಗ ಹೇಳಿದ ಎಲ್ಲಾ ಟೀಮ್ಗಳು ಕೂಡ ಇದರಲ್ಲಿ ಕೂಡ ಬೇಕು. ಬೇಕೇ ಬೇಕು, ಜಾಸ್ತಿ ಬೇಕು. ಜಾಸ್ತಿ ನಂಬರ್ ಆಫ್ ಪೀಪಲ್ ಇನ್ನ ಜಾಸ್ತಿ ಬೇಕು ಅಂತ ಹೇಳಿದ್ರೆ, ಈಗ ಇದೆಲ್ಲವನ್ನು ಕೂಡ ಅನೆಸ್ಥೆಸಿ ಆಗಿರ್ಬೋದು, ಇದನ್ನೆಲ್ಲವನ್ನು ಕೂಡ ಒಂಥರ ಕಂಪ್ಯೂಟರೈಸ್ ಮಾಡುವಂತಹ ಅವಕಾಶಗಳು ಡೆಫಿನೆಟ್ಲಿ. ಬಟ್ ಕಂಪ್ಯೂಟರೈಸ್ಡ್ ಎರರ್ಸ್ ಆರ್ ಡಿಫಿಕಲ್ಟ್ ಟು ಚೇಂಜ್. ಹ್ಯೂಮನ್ ಎರರ್ ಇನ್ನ ನೀವು ಯು ಕ್ಯಾನ್ ಸೆಟಲ್ ಇಟ್ ರೈಟ್. ಬಟ್ ಇದೆಲ್ಲ ಹೇಗೆ ಅಂದ್ರೆ, ಇಟ್ ಇಸ್ ನಾಟ್ ಲೈಕ್ ದೇ ಡೂ ವಾಟ್ ಎವರ್ ದೇ ವಾಂಟ್. ದೇರ್ ಇಸ್ ಅ ಕಂಟ್ರೋಲ್ ವೇರ್ ವಿ ಕ್ಯಾನ್ ಸ್ಟಾಪ್ ಇಟ್ ಅಟ್ ಎನಿ ಟೈಮ್. ಸರಿ, ಸೊ ಇಟ್ ಇಸ್ ನಾಟ್ ಲೈಕ್ ನೀವು ರೋಬೋಟ್ ಹತ್ರ ಹೋಗಿ ಅಪೆಂಡಿಕ್ಸ್ ಮಾಡಿ ಅಂದ್ರೆ ಮಾಡುದಿಲ್ಲ. ನೀವು ಕೂತ್ಕೊಳ್ಬೇಕು ಅಲ್ಲಿ ಮಾಡಬೇಕು. ಬಟ್ ಅಟ್ ಎನಿ ಪಾಯಿಂಟ್ ನಿಮ್ಗೆ ಇಟ್ ಲುಕ್ಸ್ ಡೇಂಜರಸ್ ಅಂದ್ರೆ ಯು ಕ್ಯಾನ್ ಸ್ಟಾಪ್ ಇಟ್. ರೋಬೋಟಿಕ್ಸ್ ಬಿಟ್ಟು ನೀವು ನಿಮ್ಮದೇ ಅದನ್ನೇ ಸ್ಟಾಪ್ ಮಾಡಿ ಯು ಕ್ಯಾನ್ ರೀಸ್ಟಾರ್ಟ್ ಇಟ್. ಸೊ ಇಟ್ ವಿಲ್ ನಾಟ್ ಗೋ ಔಟ್ ಆಫ್ ಯುವರ್ ಹ್ಯಾಂಡ್. ಸರಿ, ಅದರಿಂದ ಮುಂದಿನ ದಿನಗಳಲ್ಲಿ ಇದರಲ್ಲಿ ಇನ್ನೂ ಡೆವಲಪ್ಮೆಂಟ್ಗಳು ಬರಬಹುದು. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಸರ್ಜರಿ ಮಾಡುವಾಗ ಈ ಸರ್ಜನ್ ಮತ್ತೆ ಪೇಷಂಟ್ನ ನಡುವಿನ ಒಂದು ಬಾಂಧವ್ಯ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅದು ಎಲ್ಲ ಕಾಯಿಲೆಗೂ ಹೌದು, ಆದರೆ ಸರ್ಜರಿಗೆ ಹೆಚ್ಚು. ಇದು ಕಳೆದ ವರ್ಷಗಳಲ್ಲೆಲ್ಲ ಹೆಚ್ಚು ಕಮ್ಮಿ ಆಗಿದೆಯಾ? ಡೆಫಿನೆಟ್ಲಿ, ಐ ಥಿಂಕ್ ಅದಕ್ಕೆ ಇಬ್ರು ಬ್ಲೇಮ್ ಮಾಡಬೇಕು, ಸರ್ಜನ್ ಆ್ಯಂಡ್ ದ ಪೇಷಂಟ್. ಮುಂಚಿನ ಕಾಲದಲ್ಲಿ ನಾನು ನೋಡಿದ್ದೀನಿ ಇಲ್ಲಿ ಸೀನಿಯರ್ ಸರ್ಜನ್ಸ್, ಅವ್ರು ಹೇಳಿದ ಮೇಲೆ ಮುಗೀತು, ಎವ್ರಿಬಡಿ ಎಕ್ಸೆಪ್ಟೆಡ್ ಇಟ್. ಈಗಿನ ಕಾಲದಲ್ಲಿ ಹೇಗಾಗಿದೆ, ಐ ಥಿಂಕ್ ಬಿಕಾಸ್ ಆಬ್ವಿಯಸ್ಲಿ ದಿ ಅವೈಲೇಬಿಲಿಟಿ ಆಫ್ ಮೀಡಿಯಾ ಇದೆಲ್ಲ ಉಂಟು, ಬಿಕಾಸ್ ಆಫ್ ವಿಚ್ ದಟ್ ಕನೆಕ್ಟ್ ಹ್ಯಾಸ್ ತುಂಬಾ ಕಮ್ಮಿ ಆಗಿದೆ. ಬಟ್ ಡೆಫಿನೆಟ್ಲಿ ನಾನು ನೋಡಿದ ಪ್ರಕಾರ ಐ ಹ್ಯಾವ್ ನಾಟ್ ಫೇಸ್ ಸೋ ಮೆನಿ ಪ್ರಾಬ್ಲಮ್ಸ್. ಯಾರೇ ಒಂದು ಮನುಷ್ಯರ ಹತ್ರ ಹೋಗಿ ಕೂತಿ ಇಫ್ ಯು ಎಕ್ಸ್ಪ್ಲೈನ್, ಪೀಪಲ್ ಡೂ ಅಂಡರ್ಸ್ಟ್ಯಾಂಡ್. ಬಟ್ ಆ ಹ್ಯೂಮನ್ ಟಚ್ ಇರಲೇಬೇಕು. ಅಂಡ್ ಅದಕ್ಕೆ ದೇರ್ ಇಸ್ ನೋ ರಿಲೇಟಿವಿಟಿ ವಿತ್ ಮನಿ ಆರ್ ಸ್ಟೇಟಸ್ ಆರ್ ಎನಿಥಿಂಗ್. ಎವ್ರಿ ಪೇಷಂಟ್ ಇಸ್ ದ ಸೇಮ್. ಎಸ್ಪೆಷಲಿ ನಮ್ಮ ಸರ್ಜಿಕಲ್ ಸೈಡ್ ಅಲ್ಲಿ ಯಾರೇ ಸರ್ಜನ್ ಕೇಳಿದ್ರೆ ನೀವು ಒಂದ್ಸಲ ಆಪರೇಟ್ ಮಾಡಿದ್ರೆ ಅವ್ರನ್ನ ಮರೆಯೋದಿಲ್ಲ, ನಾನು ಮರೆಯೋದಿಲ್ಲ, ಅವರು ಮರೆಯೋದಿಲ್ಲ. ಯು ಆಲ್ವೇಸ್ ರಿಮೆಂಬರ್ ಯುವರ್ ಪೇಷಂಟ್. ಇಟ್ ಇಸ್ ಲೈಕ್ ಬಾಂಡಿಂಗ್. ಅದು ಇಲ್ದಿದ್ರೆ ಆ ಸರ್ಜರಿ ಅಥವಾ ಯಾವ ಮೆಡಿಸಿನ್ ಅದು ಎಫೆಕ್ಟಿವ್ ಅಲ್ಲ. ಡೆಫಿನೆಟ್ಲಿ ದಟ್ ಇಸ್ ದ ಸ್ಪಿರಿಚುವಲ್ ಸೈಡ್ ಟು ಇಟ್. ಬಟ್ ಡೆಫಿನೆಟ್ಲಿ ಯೆಸ್. ಸರಿ, ಮುಂದಿನ ದಿನಗಳಲ್ಲಿ ಈ ಸರ್ಜರಿಯ ಒಂದು ವ್ಯಾಪ್ತಿ ಇದು ಯಾವ ತರ ಮುಂದುವರಿಬಹುದು ಅಂತ ನಿಮ್ಗೆ ಅನ್ನಿಸ್ತದೆ? ಡೆಫಿನೆಟ್ಲಿ ರೋಬೋಟಿಕ್ ವಿಲ್ ಬಿ ದ ನೆಕ್ಸ್ಟ್ ಫಾರ್ ದ ನೆಕ್ಸ್ಟ್ 10 years. ಅಂಡ್ ಆಲ್ರೆಡಿ ವಿ ಹ್ಯಾವ್ ನ್ಯಾಚುರಲ್ ಆರಿಫೈಸಸ್ ಟ್ರಾನ್ಸ್ ಎಂಡೋಸ್ಕೋಪಿಕ್ ಸರ್ಜರಿ ಅಂತ. ಅದು ಯಾವ ತರದ್ದು ಅಂದ್ರೆ ಡೈರೆಕ್ಟ್ಲಿ ನಿಮ್ಮ ಎಂಡೋಸ್ಕೋಪಿ ಮಾಡಿ ಹೊರಗೆ ಬಂದು ಗಾಲ್ ಬ್ಲಾಡರ್ ತೆಗೆದು ಕ್ಲೋಸ್ ಮಾಡಬಹುದು. ಇಟ್ಸ್ ಆಲ್ರೆಡಿ ದೇರ್, ಇಟ್ಸ್ ಅವೈಲೇಬಲ್. ದ ಟೆಕ್ನಾಲಜಿ ನೀಡ್ಸ್ ಅ ಲಿಟಲ್ ಮೋರ್ ಇಂಪ್ರೂವ್ಮೆಂಟ್. ಅಪೆಂಡಿಕ್ಸ್ ಪೇಷಂಟ್ ಎದ್ದೇ ಇರ್ತಾರೆ, ಕೊಲೊನೋಸ್ಕೋಪಿ ಮಾಡಿ ನಿಮ್ಗೆ ಡೈರೆಕ್ಟ್ ಅಪೆಂಡಿಕ್ಸ್ ತೆಗೆದು, ಸೊ ದೇರ್ ಇಸ್ ನೋ ಸ್ಕಾರ್, ಪೇಷಂಟ್ ಹ್ಯಾಸ್ ನೋ ಸ್ಕಾರ್ ಅಟ್ ಆಲ್. ಬಟ್ ದೇರ್ ಇಸ್, ಇಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್. ಬಟ್ ದೀಸ್ ಆರ್ ದ ಟೂ ಥಿಂಗ್ಸ್ ವಿಚ್ ವಿಲ್ ಬಿ ಇನ್ ದ ಫ್ಯೂಚರ್. ಒಳ್ಳೇದು ಡಾಕ್ಟರ್ ರಾಕೇಶ್ ರೈ ಅವರೇ. ಮುಖ್ಯವಾಗಿ ನಮ್ಮ ಸರ್ಜರಿ ಯಾವ ರೀತಿಯಲ್ಲೆಲ್ಲ ಮೊದಲು ಇತ್ತು, ಈಗ ಯಾವ ರೀತಿಯ ಬದಲಾವಣೆಗಳಾಗಿದ್ದಾವೆ, ಮುಂದಿನ ಸರ್ಜರಿಯ ಒಂದು ಫ್ಯೂಚರ್ ಯಾವ ರೀತಿಯಲ್ಲಿ ಇರಬಹುದು, ಜೊತೆಗೆ ಮನುಷ್ಯ ಮತ್ತು ಸರ್ಜನ್ ಅಥವಾ ಡಾಕ್ಟರ್ನ ನಡುವಿನ ಸಂಬಂಧಗಳ ಬಗ್ಗೆ ಕೂಡ ಮಾತಾಡಿದ್ದೀರಿ. ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಧನ್ಯವಾದ. ಥ್ಯಾಂಕ್ ಯು. ಇದುವರೆಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ರಾಕೇಶ್ ರೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕನಕದಾಸರ ಒಂದು ಕೀರ್ತನೆ, ಗಾಯಕಿ ಪಿ ರಮಾ. ಬಾರೋ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೆ ಕೃಷ್ಣಯ್ಯ. ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಆರ್ ಎನ್ ಜಯಗೋಪಾಲ್